ಕೃಷಿಯಲ್ಲಿ ನಾವು ಸುಸ್ಥಿರತೆ ಅಂತ ಹೇಳುವಂಥ ವಿಚಾರವನ್ನು ರೈತರು ತಿಳ್ಕೊಂಡಾಗ ಅವರಿಗೆ ಖಂಡಿತ ನಾನು ಮಾಡುವಂಥ ಕೃಷಿಯಲ್ಲಿ ಏನು ಮಾಡಬೇಕು, ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ಅವರಿಗೆ ಖಂಡಿತ ಒಂದು ವಿಶೇಷವಾದಂಥ ಜ್ಞಾನ ಬರ್ತದೆ. ಸುಸ್ಥಿರತೆ ಅಂತ ಹೇಳಿದರೆ ತಾನು ಮಾಡುತ್ತಿರುವಂಥ ಕೃಷಿಯಲ್ಲಿ ನಿರಂತರವಾಗಿ ಅಂತ ಹೇಳಿದರೆ ನಿರಂತರವಾಗಿ ಅವನಿಗೆ ಆದಾಯ ಸಿಗುವಂಥ ವ್ಯವಸ್ಥೆ ಮಾಡಿಕೊಳ್ಬೇಕು, ಸ್ಥಿರವಾಗಿರಬೇಕು. ಕೆಲವರೆಲ್ಲ ಕೃಷಿಕರಲ್ಲಿ ಏನಾಗ್ತಾ ಉಂಟು ಅಂತ ಹೇಳಿದರೆ ಒಂದು ವರ್ಷ ಸ್ವಲ್ಪ ಆದಾಯ ಬಂದಾಗ ಎರಡನೇ ವರ್ಷಕ್ಕಾಗುವಾಗ ಬಹಳ ಆದಾಯ ಕಡಿಮೆ ಅಥವಾ ಇನ್ಕಮ್ ಕಡಿಮೆ ಅಂತ ಹೇಳುವಂಥ ವಿಚಾರವನ್ನು ಅವರು ಹೇಳ್ತಾ ಇರ್ತಾರೆ. ಇದಕ್ಕೆ ಮುಖ್ಯವಾದಂಥ ಕಾರಣ ಏನು ಅಂತೇಳಿದರೆ ಸ್ಥಿರವಾಗಿ ನಮಗೆ ಆದಾಯ ಬರಬೇಕು ಅಂತೇಳಿ ಆದರೆ ನಮ್ಮ ಏಕ ಬೆಳೆ ಅಥವಾ ಒಂದೇ ಬೆಳೆಯನ್ನು ನಂಬಿಕೊಂಡು ಬಂದರೆ ನಮ್ಮಲ್ಲಿ ಕೃಷಿ ಮಾಡಲಿಕ್ಕೆ ಕೃಷಿಯಲ್ಲಿ ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ನಮ್ಮ ಕೃಷಿ ಭೂಮಿಯಲ್ಲಿ ನಮ್ಮ ಪ್ರದೇಶಕ್ಕೆ ಅನುಗುಣವಾಗಿ ಅಥವಾ ನಮ್ಮ ಇಲ್ಲಿಯ ವಾತಾವರಣಕ್ಕೆ ಅನುಗುಣವಾಗಿ ನಮ್ಮ ಕೃಷಿ ಭೂಮಿಯಲ್ಲಿ 1 ಇಂಚು ಜಾಗವನ್ನು ಬಿಡದೆ ಅಂತ ಹೇಳಿದರೆ 1 ಅಡಿ ಜಾಗ ಅಂತ ಹೇಳಿದರೆ ಅದಷ್ಟು ಮೌಲ್ಯವಾಗಿರ್ತದೆ. ಆ 1 ಅಡಿ ಜಾಗವನ್ನು ಬಿಡದೆ ನಮ್ಮ ಪ್ರದೇಶಕ್ಕೆ ಸೂಕ್ತವಾದಂಥ ಬೆಳೆಗಳನ್ನು ನಾವು ಮಾಡ್ತಾ ಬಂದಾಗ ನಮಗೆ ಸ್ಥಿರವಾದಂಥ ಒಂದು ಆದಾಯ ಬರಲಿಕ್ಕೆ ಶುರು ಆಗ್ತದೆ. ಇದು ನಾವು ಸುಸ್ಥಿರವಾಗಿ ನಾವು ಕೃಷಿಯಲ್ಲಿ ಇನ್ಕಮ್ ಆದಾಯವನ್ನು ಪಡ್ಕೊಳ್ಬಹುದಾದಂಥ ಒಂದು ವ್ಯವಸ್ಥೆ ಅಂತ ಹೇಳುವಂಥ ರೈತರು ತಿಳ್ಕೊಳ್ಬೇಕು. ಏಕ ಬೆಳೆ ಪದ್ಧತಿ ಅಥವಾ ಒಂದೇ ಬೆಳೆಯನ್ನು ಯಾವುದಕ್ಕೆ ಹೆಚ್ಚಾಗಿ ಮಾರುಕಟ್ಟೆಯಲ್ಲಿ ಬೇಡಿಕೆ ಇದೆ ಮತ್ತು ಹೆಚ್ಚಾಗಿ ದರ ಇದೆ ಅದನ್ನು ಮಾತ್ರ ಮಾರ್ತಾ ಹೋದಾಗ ದರ ಬಿದ್ದಾಗ ರೈತನಿಗೆ ತುಂಬ ತೊಂದರೆ ಆಗ್ತದೆ. ಹಾಗಾಗಿ ಸ್ಥಿರವಾಗಿ ಇರಬೇಕು. ಸ್ಥಿರವಾಗಿರಬೇಕು ಅಂತೇಳಿದರೆ ಅಲ್ಲಿ ಅವನಿಗೆ ಸ್ಥಿರವಾದಂಥ ಆದಾಯ ಪ್ರತಿ ವರ್ಷವೂ ಬರ್ತಾ ಇರಬೇಕು. ಈ ರೀತಿಯ ಒಂದು ಮನಸ್ಥಿತಿಯನ್ನು ರೈತ ಬದಲಾವಣೆ ಮಾಡಿಕೊಂಡಾಗ ಅವನಿಗೆ ಸುಸ್ಥಿರವಾಗಿ ತನ್ನ ಜಾಗದಲ್ಲಿ ಅವನ ಆದಾಯವನ್ನು ಗಳಿಸಿಕೊಳ್ಳಬಹುದು. ಈಗ ಸಾಮಾನ್ಯವಾಗಿ ಜೀವ ವೈವಿಧ್ಯತೆ ಬಗ್ಗೆ ಮಾತನಾಡಬೇಕಿದ್ರೆ ನಮ್ಮ ಸುತ್ತಮುತ್ತಲಿರುವಂತಹ ಒಂದು ಕಾಡಿನ ಉದಾಹರಣೆಯನ್ನು ಕೊಡುವಂತಹದ್ದು ಇರ್ತದೆ. ಅಲ್ಲಿ ಎಲ್ಲವೂ ಕೂಡ ಒಂದು ಸಹಜ ಸ್ಥಿತಿಯಲ್ಲಿ ಇರ್ತವೆ ಅಂತ ಹೇಳಿ, ಆದರೆ ನಾವು ನೆಟ್ಟು ಬೆಳೆಸಿರುವಂತಹ ಗಿಡವನ್ನು ಹೆಚ್ಚು ಸುಸ್ಥಿರವಾಗಿ ಮಾಡುವುದಕ್ಕೆ ಅಥವಾ ಕಾಡಿಗೆ ಹೆಚ್ಚು ಹತ್ತಿರವಾಗುವ ಹಾಗೆ ಮಾಡುವುದು ಹೇಗೆ ಅಂತ ಇಲ್ಲಿ ಒಂದು ನಾವು ಕೃಷಿಕರಾಗಲಿ ರೈತರಾಗಲಿ ಒಂದು ತಿಳ್ಕೊಳ್ಬೇಕು ಏನು ಅಂತ ಹೇಳಿದ್ರೆ, ಯಾವುದೇ ಒಂದು ಮರ ಆಗಲಿ ಗಿಡ ಆಗಲಿ ಅದಕ್ಕೂ ಕೂಡ ಒಂದು ಜೀವ ಇದೆ, ಅದಕ್ಕೂ ಕೂಡ ಒಂದು ಮನಸ್ಸಿದೆ, ಅದು ಕೂಡ ಉಸಿರಾಟ ಮಾಡ್ತದೆ, ಅದು ಕೂಡ ಆಹಾರ ತಿಂತದೆ ಅಂತ ಹೇಳುವಂತಹದ್ದು ಬೇಕು. ಅದನ್ನು ಅದರಷ್ಟಕ್ಕೆ ನಾವು ಬೆಳವಣಿಗೆಗೆ ಅವಕಾಶ ಮಾಡಿಕೊಡ್ಬೇಕು. ನಾವು ನಮ್ಮ ಆಸೆಗಳೇನುಂಟು ಅಥವಾ ನಮ್ಮ ಬಯಕೆಗಳೇನುಂಟು ಅದನ್ನು ಅದರ ಮೇಲೆ ಹೇರಿದಾಗ ಅದು ತದ್ವಿರುದ್ಧವಾಗಿ ಬೆಳವಣಿಗೆಯನ್ನು ಅಥವಾ ತದ್ವಿರುದ್ಧವಾಗಿ ಅದರ ಬೆಳವಣಿಗೆಯನ್ನು ತೋರಿಸಲಿಕ್ಕೆ ಶುರು ಮಾಡ್ತದೆ. ನಾವು ನಮ್ಮ ಇದರಲ್ಲಿ ಕೂಡ ಹಾಗೆ ನಮ್ಮ ಮಕ್ಕಳ ಮೇಲೆ ಅಥವಾ ನಮ್ಮ ಮಕ್ಕಳ ಮೇಲೆ ನಾವು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಹೇರಿದಾಗ ಆ ಮಕ್ಕಳಿಗೆ ಬೇಕೋ ಬೇಡೋ ಗೊತ್ತಿಲ್ಲ, ಅವುಗಳು ಒಂದು ರೀತಿಯಲ್ಲಿ ಅದಕ್ಕೆ ಸ್ಪಂದನೆ ಕೊಡದೇ ಕೂಡ ಪರಿಣಾಮ ಬೀಳ್ತದೆ. ಇದೇ ರೀತಿ ನಮ್ಮ ಕೃಷಿಯಲ್ಲಿ ಕೂಡ ಆಗಿದೆ. ಕಾಡಿನ ವಾತಾವರಣವನ್ನು ನಾವು ನಮ್ಮ ಇದರಲ್ಲಿ ಯಾವುದರಲ್ಲಿ ಕೃಷಿ ಕ್ಷೇತ್ರದಲ್ಲಿ ಅಳವಡಿಕೆ ಮಾಡಿಕೊಳ್ಬೇಕು, ಕೃಷಿಯಲ್ಲಿ ನಾವು ಅಳಕೆ ಮಾಡಿಕೊಳ್ಬೇಕು ಅಂತ ಹೇಳಿದ್ರೆ ಅತಿಯಾದಂಥ ಭಯಕೆಯನ್ನು ನಾವು ಬಿಡಬೇಕು. ಕೃಷಿಕರಾದವರು ಒಂದು ಮನುಷ್ಯನಿಗೆ ಸಾಮಾನ್ಯವಾದಂಥ ಒಬ್ಬ ಮನುಷ್ಯನಿಗೆ ಅವನ ಒಂದು ಸಾಮರ್ಥ್ಯಕ್ಕೆ ಎಷ್ಟು ಅವನಿಗೆ ಭಾರ ಹೊರಬಹುದು, ಒಂದು 50 ಕೆಜಿ ಭಾರ ಇರುವಂಥ ಯುವಕ ಸಾಧಾರಣ ಒಂದು 40 ಕೆಜಿ ಭಾರವನ್ನು ಒಂದು 1/2 ಕಿಲೋಮೀಟರ್ ತನಕ ಹೊತ್ತುಕೊಂಡು ಹೋದಾನು. ಆ ಭಾರವನ್ನೇ ಅವನಿಗೆ ಹೊರಿಸಬೇಕಷ್ಟು ಹೊರತು ಅದಕ್ಕಿಂತ ನಿರೀಕ್ಷೆ ನಾವು ಭಾರ ಹೊರಿಸಿದರೆ ಅವನಿಗೆ ಕೈಕಾಲು ನೋವು ಬರೋದು, ಬೆನ್ನು ನೋವು ಬರೋದು, ಅವನ ಆರೋಗ್ಯ ಕೆಡ್ತದೆ. ಅದೇ ರೀತಿ ಒಂದು ಅಡಿಕೆ ತೋಟ ಆಗಲಿ, ಒಂದು ತೆಂಗಿನ ತೋಟ ಆಗಲಿ, ಅಥವಾ ಭತ್ತದ ಗದ್ದೆಯೇ ಆಗಲಿ, ಅದರಲ್ಲಿ ನಮಗೆ ಅದರ ಸಾಮರ್ಥ್ಯಕ್ಕಿಂತ ಹೆಚ್ಚಿನದನ್ನು ನಾವು ನಿರೀಕ್ಷೆ ಮಾಡಿದಾಗ ನಮ್ಮ ಆಸೆಗಳನ್ನು ಅದರ ಮೇಲೆ ಹೇರಿದಾಗ ನಾವು ಇಲ್ಲದನ್ನೆಲ್ಲ ಅದಕ್ಕೆ ಹಾಕಿ ಪ್ರಯೋಗ ಮಾಡಿ ಈ ವೈಜ್ಞಾನಿಕತೆ ಆಧುನಿಕತೆ ಇದರ ಹೆಸರಿನಲ್ಲಿ ನಾವು ಅದಕ್ಕೆ ನಮ್ಮ ಆಸೆ ಆಕಾಂಕ್ಷೆಗಳನ್ನು ಹೇರಿದಾಗ ಅದನ್ನು ನಾವು ನಿರೀಕ್ಷೆ ಹೆಚ್ಚು ಮಾಡಿದಾಗ ಈ ರೀತಿಯ ಒಂದು ವ್ಯತ್ಯಾಸ ಆಗ್ತದೆ. ಹಾಗಾಗಿ ನಾವು ರೈತರು ಮೊದಲು ತಿಳ್ಕೊಳ್ಬೇಕಾದ ಏನು ಅಂತೇಳಿದರೆ ಅದರ ಸಾಮರ್ಥ್ಯ ಎಷ್ಟಿದೆ, ಆ ಸಾಮರ್ಥ್ಯಕ್ಕೆ ತಕ್ಕದನ್ನು ತಗೊಳ್ಬೇಕು. ಸಾಮರ್ಥ್ಯ ಕಡಿಮೆ ಇದ್ದು ಹೆಚ್ಚಿದ್ದು ಕೆಲವು ಸಲ ನಾವು ತಗೊಳ್ಳಿಕ್ಕೆ ಆಗದ ಪರಿಸ್ಥಿತಿಯ ನಾವು ರೈತರು ಇದ್ದೇವೆ. ಆದರೆ ಅದನ್ನು ತಿಳ್ಕೊಳ್ಬೇಕು, ನಮ್ಮ ಮಣ್ಣಿನ ಸಾಮರ್ಥ್ಯ ಎಷ್ಟಿದೆ, ನಾವು ಬೆಳೆಯುವಂಥ ಬೆಳೆಯ ಸಾಮರ್ಥ್ಯ ಎಷ್ಟಿದೆ, ಒಂದು ಸಸ್ಯದ ಸಾಮರ್ಥ್ಯ ಎಷ್ಟಿದೆ, ಅಡಿಕೆ ಮರದ ಸಾಮರ್ಥ್ಯ ಎಷ್ಟಿದೆ. ಈಗ ಸ್ಥಳೀಯ ತಳಿಗಳಾದರೆ ಅವುಗಳ ಸಾಮರ್ಥ್ಯ ಒಂದು ಇರ್ತದೆ, ಹೈಬ್ರಿಡ್ ತಳಿಗಳಾದರೆ ಅವುಗಳ ಸಾಮರ್ಥ್ಯ ಒಂದು ಜಾಸ್ತಿ ಇರ್ತದೆ. ಹಾಗಾಗಿ ಸ್ಥಳೀಯ ಮತ್ತು ಹೈಬ್ರಿಡ್ ತಳಿಗಳಿಗೆ ನಾವು ಹೋಲಿಕೆ ಮಾಡಿದಾಗ ಸ್ಥಳೀಯ ತಳಿಗಳಿಗಿಂತ ಹೈಬ್ರಿಡ್ ತಳಿಗಳಲ್ಲಿ ಸಾಮರ್ಥ್ಯ ಹೆಚ್ಚಿರುವ ಆ ಸಾಮರ್ಥ್ಯ ಪೂರ್ಣವಾದಂಥ ಆದಾಯವನ್ನು ತಗೊಳ್ಬೇಕು ಹೊರತು ಅದಕ್ಕಿಂತ ಜಾಸ್ತಿ ನಿರೀಕ್ಷೆ ಮಾಡಿದಾಗ ಈ ಜೀವ ವೈವಿಧ್ಯಕ್ಕೆ ನಾವು ತೊಂದರೆ ಮಾಡಿದಾಗಿ. ಈಗ ಮಣ್ಣಿನ ಜೀವಂತಿಕೆಯನ್ನು ಉಳಿಸಬೇಕು ಎನ್ನುವಂಥದ್ದು ಇನ್ನೊಂದು ಪ್ರಮುಖವಾದಂತಹ ವಿಷಯ. ಸಾಮಾನ್ಯವಾಗಿ ನಾವು ಹಟ್ಟಿ ಗೊಬ್ಬರವನ್ನು ಹಾಕ್ಬೋದು ಅಥವಾ ಎರೆಗೊಬ್ಬರ ಹಾಕ್ಬೋದು, ಬೇರೆ ಬೇರೆ ಸಾವಯವ ರೀತಿಯಲ್ಲಿಯೂ ಕೂಡ ಕೃಷಿಯನ್ನು ಮಾಡೋದಕ್ಕೆ ಸಾಧ್ಯ ಇದೆ. ಹೌದು, ಇದರ ಜೊತೆಗೆ ಒಂದಷ್ಟು ದಿಢೀರಾಗಿ ಹೆಚ್ಚು ಇಳುವರಿ ಬರಬೇಕು, ನಿರೀಕ್ಷೆಗಿಂತಲೂ ಹೆಚ್ಚು ಫಸಲು ಬರಬೇಕು ಅಂತ ರಾಸಾಯನಿಕ ಗೊಬ್ಬರವನ್ನು ಮಿತಿ ಮೀರಿ ಬಳಕೆ ಮಾಡುವಂತಹ ಒಂದು ಅಭ್ಯಾಸವು ಕೂಡ ರೈತರಿಗೆ ಇರ್ತದೆ. ಖಂಡಿತ, ಈ ವಿಪರೀತಕ್ಕೆ ಹೋದಾಗ ಏನೇನು ಅನಾಹುತಗಳಾಗ್ತವೆ ಅಂತ ಮಣ್ಣೇ ಹೊನ್ನು ಅಂತ ಹೇಳುವಂತ ಒಂದು ಗಾದೆ. ಹಿಂದಿನ ಕಾಲದಲ್ಲಿ ಜನ ಮಣ್ಣನ್ನು ಚಿನ್ನಕ್ಕೆ ಹೋಲಿಕೆ ಮಾಡಿದ್ದಾರೆ, ಅದನ್ನೇ ನಂಬಿದ್ದಾರೆ. ಅದನ್ನು ನಂಬಿ ಅವರು ಮಣ್ಣಿನಲ್ಲಿ ಅಥವಾ ಕೃಷಿ ಭೂಮಿಯಲ್ಲಿ ಕೃಷಿಯನ್ನು ಮಾಡ್ತಾ ಇದ್ರು. ಆದರೆ ಆ ಮಣ್ಣೆ ಹೊನ್ನು ಅಂತ ಹೇಳುವಂತಹದ್ದು ಈಗಿನ ಪರಿಸ್ಥಿತಿಗೆ ಏನಾಗಿದೆ, ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ, ನಮ್ಮ ಏನು ನಿರೀಕ್ಷೆಗಳನ್ನು ಅದರ ಮೇಲೆ ನಾವು ಒತ್ತಡ ಹೇರಿದಾಗ ಈ ರೀತಿಯ ಮಣ್ಣು ಹೊನ್ನು ಹೋಗಿದೆ. ಈಗ ಮಣ್ಣು ತನ್ನ ಎಲ್ಲ ಸಾಮರ್ಥ್ಯವನ್ನು ಕಳ್ಕೊಂಡಿದೆ, ಅದರಲ್ಲಿ ತನ್ನ ಜೀವಂತಿಕೆಯನ್ನು ಕಳ್ಕೊಂಡಿದೆ, ಕಳ್ಕೊಳ್ತಾ ಇದೆ. ಅದರ ಜೊತೆಗೆ ಮಣ್ಣು ಹಾಳಾಗುವುದರ ಜೊತೆಗೆ ನಾವು ಬೆಳೆಯುವಂಥ ಈಗಿನ ಏನು ಆಹಾರ ವಸ್ತುಗಳು ಉಂಟು ಅದು ಕೂಡ ಹಾಳಾಗ್ತಾ ಬಂದಿದೆ. ಹಾಗಾಗಿ ಬರೇ ನಾವು ಕೃಷಿ ಮಾಡುವುದು ಅಥವಾ ಕೃಷಿಯೊಂದಿಗೆ ನಾವು ಆದಾಯ ಗಳಿಸುವುದೇ ಒಂದು ರೈತನ ಉದ್ದೇಶ ಆಗಿರಬಾರ್ದು. ಆದಾಯ ಕೃಷಿ ಒಂದು ಉದ್ಯೋಗ, ಆ ಉದ್ಯೋಗದೊಂದಿಗೆ ನನಗೆ ಬರಬೇಕಾದಂಥ ಆದಾಯ, ಇದರ ಜೊತೆಗೆ ನಾವು ಏನು ತಿಳ್ಕೊಳ್ಬೇಕು ಅಂತ ಹೇಳಿದರೆ ನಾನು ಮಾಡುವಂಥ ಉದ್ಯೋಗದ ಕ್ಷೇತ್ರ ಯಾವುದು, ಎಲ್ಲಿ ನಾನು ಮಾಡ್ತಾ ಇದ್ದೇನೆ. ಒಂದು ಆಫೀಸ್ನೊಳಗೆ ಕೂತ್ಕೊಂಡು ಕೆಲಸ ಮಾಡೋದಿದ್ರೆ ಅಲ್ಲಿಯ ವಾತಾವರಣ ತಕ್ಕಂತೆ ನಾವು ಕೆಲಸ ಮಾಡಬೇಕು, ಆದರೆ ನಾನು ಪ್ರಕೃತಿಯೊಡನೆ ಕೆಲಸ ಮಾಡ್ತಾ ಇದ್ದೇನೆ. ಪ್ರಕೃತಿ ಅಂತ ಹೇಳಿದ ಕೂಡಲೇ ಅಲ್ಲಿ ಗಾಳಿ ಬಂತು, ಬೆಳಕು ಬಂತು, ಮಳೆ ಬರ್ತದೆ, ಇದು ಸೂರ್ಯ, ಇದರ ಎಲ್ಲ ಜೊತೆಗೆ ನಾನು ಕೆಲಸ ಮಾಡಬೇಕಾಗ್ತದೆ. ಜೊತೆಗೆ ಮುಖ್ಯವಾಗಿ ಮಣ್ಣು, ಆ ಮಣ್ಣಿನೊಟ್ಟಿಗೆ ನಾವು ಕೆಲಸ ಮಾಡಬೇಕಾಗ್ತದೆ. ಆ ಮಣ್ಣಿನ ಬೇಕು ಬೇಡಗಳನ್ನು ತಿಳ್ಕೊಂಡು ನಾವು ಅಲ್ಲಿ ನಮಗೆ ಬೇಕಾದ ಬೆಳೆಯನ್ನು ತೆಗಿಲಿಕ್ಕೆ ನಾವು ಯಾವಾಗ ಕಲಿತಾನೆ ಒಬ್ಬ ರೈತ, ಆವಾಗ ಆ ರೈತನಿಂದ ಪರಿಸರಕ್ಕೂ ಹಾನಿ ಉಂಟು ಆಗೋದಿಲ್ಲ, ಅದರಿಂದ ನಮ್ಮ ಯಾವುದೇ ಬೆಳೆಗಳಿಗೂ ತೊಂದರೆ ಆಗೋದಿಲ್ಲ, ಅವನ ಆದಾಯದಲ್ಲಿ ತೊಂದರೆ ಆಗೋದಿಲ್ಲ. ಹಾಗಾಗಿ ಮಣ್ಣನ್ನೇ ಅಧ್ಯಯನ ಮಾಡುವಂಥ ಒಂದು ಪ್ರವೃತ್ತಿ ರೈತನಿಗೆ ಬರಬೇಕು. ಅದು ಅವನು ಸ್ವತಃ ಅವನು ಮಣ್ಣಿನ ಪರಿಜ್ಞಾನ ಅವನಿಗೆ ಮೊದಲು ಬೇಕು. ಕೇವಲ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಕೃಷಿಯನ್ನು ಮಾಡ್ತಾ ಬಂದದರ ಪರಿಣಾಮ ನಾವು ಈಗ ಕೆಲವು ವಿಚಾರಗಳಲ್ಲಿ ನಾವು ಸೋಲ್ತಾ ಇದ್ದೇವೆ. ಮಣ್ಣನ್ನು ಅಧ್ಯಯನ ಮಾಡುವಂಥ ಒಂದು ಪ್ರವೃತ್ತಿ ರೈತನಿಗೆ ಬೇಕು. ನನ್ನ ಕ್ಷೇತ್ರದ ಮಣ್ಣಿನ ಗುಣಮಟ್ಟ ಹೇಗಿದೆ, ಗುಣ ಹೇಗಿದೆ, ಅದನ್ನೀಗ ಮಣ್ಣು ಪರೀಕ್ಷೆ ಕಳಿಸಿದ ಕೂಡಲೇ ಅದರ pH ವ್ಯಾಲ್ಯೂ ಆಗಲಿ, ಅದರ ಸಾರಜನಕ ರಂಜಕ ಪೊಟ್ಯಾಶ್ ಇವುಗಳ ಕೊರತೆ, ಲಘು ಪೋಷಕಾಂಶ ಕೊರತೆ, ಇದೆಲ್ಲವೂ ಕೂಡ ವೈಜ್ಞಾನಿಕವಾದಂಥ ರೀತಿಯಲ್ಲಿ ನಮಗೆ ಗೊತ್ತಾಗ್ತದೆ. ಅದಕ್ಕಿಂತ ಮೊದಲು ಮಣ್ಣಿನ ಭೌತಿಕ ಗುಣ ಮತ್ತು ಮಣ್ಣಿನ ರಾಸಾಯನಿಕ ಗುಣ ಇವುಗಳನ್ನು ರೈತ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ರಾಸಾಯನಿಕ ಗುಣಗಳನ್ನು ಟೆಸ್ಟ್ ಮಾಡೋದ್ರ ಮೂಲಕ ತಿಳ್ಕೊಳ್ಳಿ, ಮಣ್ಣಿನ ಭೌತಿಕ ಗುಣವನ್ನು, ಮಣ್ಣಿನ ಮಣ್ಣಲ್ಲಿ ಏನು ಭೌತಿಕತೆ ಉಂಟು ಆ ಗುಣವನ್ನು ತಿಳ್ಕೊಳ್ಳುವಂಥ ಒಂದು ಮನಸ್ಸು ಮಾಡಿದರೆ ಅಥವಾ ರೈತನು ತೊಡಗಿದರೆ ಖಂಡಿತ ಮಣ್ಣಿನಿಂದ ಮಣ್ಣನ್ನು ಹಾಳಾಗದ ರೀತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಬೋದು. ಹೇಗೆ ಅಂತೇಳಿದರೆ, ಒಂದು ಮಣ್ಣಿನ ಭೌತಿಕ ಗುಣ ಹೇಗುಂಟು, ನಾವು ನಮ್ಮ ಕೃಷಿ ಕ್ಷೇತ್ರದಲ್ಲಿ ನಡೆದಾಡುವಾಗ ನಮ್ಮ ಭೂಮಿಯ ಮಣ್ಣು ಫಲವತ್ತತೆ ಉಂಟಾ ಇಲ್ವಾ, pH ವ್ಯಾಲ್ಯೂ, ಅದನ್ನು ನಮ್ಮ ಜ್ಞಾನಕ್ಕೆ ನಾವು ತಿಳ್ಕೊಳ್ಬಹುದು. ಹೇಗೆ ಅಂತ ಹೇಳಿದರೆ, ಮಣ್ಣಿನಲ್ಲಿ ನಾವು ನಮ್ಮ ಕೃಷಿ ಭೂಮಿಯಲ್ಲಿ, ಅದು ಈಗ ಇನ್ನು ಮಳೆಗಾಲ ಹೋಗ್ತಾ ಬಂತು, ಬೇಸಿಗೆಗಾಲ, ನಾವು ತೋಟಕ್ಕೆ ನೀರು ಹಾಕಲಿಕ್ಕೆ ಒಂದು ವಾರ ಉಂಟು ಅಂತ ಹೇಳುವಂಥ ಸಂದರ್ಭದಲ್ಲಿ ಹೇಗೆ ನೀರು ಹಾಕಬೇಕಾ ಬೇಡುವ ಅಂತ ಹೇಳಿದ್ರೆ ಗುರುತು ಮಾಡೋದು ಹೇಗೆ, ಮಣ್ಣಿನ ಗುಣಮಟ್ಟವನ್ನು ನೋಡಿಕೊಂಡು ನಾವು ಬರೇ ಕಾಲಲ್ಲಿ ತೋಟದಲ್ಲಿ ನಡೆದಾಡುವಾಗ ನಮ್ಮ ಕಾಲಿಗೆ ಗಟ್ಟಿತನದ ಅನುಭವ ಆಗಬಾರ್ದು. ಆ ಗಟ್ಟಿತನದ ಅನುಭವ ಆದಾಗ ಆದರೆ ನಮ್ಮ ಮಣ್ಣಿನಲ್ಲಿ ಪೋಷಕಾಂಶಗಳು ಅಥವಾ ನಾವು ಏನು ಕೃಷಿ ಮಾಡ್ತಾ ಇದ್ದೇವೆ ಅದರಲ್ಲಿ ನಿರೀಕ್ಷಿತ ಬೆಳೆಯನ್ನು ತರಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಮಣ್ಣು ಯಾವಾಗಲೂ ಗಟ್ಟಿತನ, ಈಗೀಗ ಗಟ್ಟಿತನ ಆಗಿದೆ, ಮೊದಲಿತ್ತು. ಯಾಕೆಂತ ಹೇಳಿದರೆ ಕಾಡು ಪ್ರದೇಶದಲ್ಲಿ ನಾವು ಯಾವ ಸಮಯದಲ್ಲಿ ಏಪ್ರಿಲ್ ಮೇ ತಿಂಗಳಲ್ಲಿಯೂ ಕೂಡ ಬರೇ ಕಾಲದಲ್ಲಿ ನಡೆದರೂ ಕೂಡ ನಮಗೆ ಸ್ಪಂಜಿನಂಥ ಅನುಭವ ಆಗ್ತದೆ. ಕಾರಣ ಏನು ಅಂತ ಹೇಳಿದರೆ, ಅಲ್ಲಿ ಪ್ರಕೃತಿ ಸಹಜವಾದಂಥ ವ್ಯವಸ್ಥೆ ಮಾಡಿಕೊಂಡಿದೆ. ನಾವು ನಮ್ಮ ತೋಟದಲ್ಲಿ ಏನು ಮಾಡಿದ್ದೇವೆ, ಅದನ್ನೆಲ್ಲವನ್ನು ನಮ್ಮ ತೋಟವನ್ನೆಲ್ಲ ಆಟದ ಮೈದಾನದಾಗೆ ಮಾಡಿಬಿಟ್ಟಿದ್ದೇವೆ. ಆಟದ ಮೈದಾನವೂ ಕೂಡ ಅದಕ್ಕಿಂತಲೂ ಒಳ್ಳೆಯದಾಗಿ ನಾವು ತೋಟ, ಯಾಕೆಂದರೆ ಸ್ವಚ್ಛತೆ ಇರಬೇಕು ಅಂತ ಹೇಳಿಕೊಂಡು. ಈ ರೀತಿ ಮಣ್ಣಿನ ಗಡತುತನ ನಮ್ಮ ಅನುಭವಕ್ಕೆ ಬಂದರೆ ಅಲ್ಲಿ ಯಾವುದೇ ವೈಜ್ಞಾನಿಕವಾದಂಥ ಟೆಸ್ಟ್ ಮಾಡುವ ಅವಶ್ಯಕತೆ ಇಲ್ಲ. ಅದು ಅಲ್ಲಿ pH ವ್ಯಾಲ್ಯೂ ಕಡಿಮೆ ಇದೆ, ಅಲ್ಲಿ ಪೋಷಕಾಂಶಗಳ ಕೊರತೆ ಇದೆ ಅಂತೇಳಿ ಅರ್ಥ. ಎರಡನೇದಾಗಿ, ನಮ್ಮ ಭೂಮಿಯ ಮಣ್ಣನ್ನು ನಾವು ನಮ್ಮ ಕೈಯಿಂದ ತೆಗಿಲಿಕ್ಕೆ ಬರಬೇಕು. ನಮಗೆ ಯಾವಾಗ ನಾವು ನಮ್ಮ ಭೂಮಿಯ ಮಣ್ಣನ್ನು ಹಾರೆ ಪಿಕ್ಕಾಸಿಂದ ಇದು ಕಡಿದ್ರೂ ಕೂಡ ಅದು ಬರೋದಿಲ್ವ, ಆವಾಗ ಮಣ್ಣಿನಲ್ಲಿ ಗಾಳಿ ಆಡುವಿಕೆ ಆಗಲಿ, ಮಣ್ಣಿನಲ್ಲಿರುವಂಥ ಸತ್ವಗಳಾಗಲಿ ಇಲ್ಲ ಅಂತೇಳಿ ಅರ್ಥ. ಹಾಗಾಗಿ ನಮ್ಮ ಕೈಯಿಂದ ತೆಗೆಯುವಾಗ ನಮಗೆ ಮಣ್ಣು ನಮ್ಮ ಸುಲಭದ ರೀತಿಯಲ್ಲಿ ಬರಬೇಕು. ಇದು ರೈತರು ಸಾಮಾನ್ಯ ಜ್ಞಾನದಿಂದ ತಿಳ್ಕೊಳ್ಬಹುದು. ಮೂರನೇದಾಗಿ, ನಮ್ಮ ಫಸಲು ನಮಗೆ ಹೆಚ್ಚಿಗೆ ಬರಬೇಕು ಅಥವಾ ಆದಾಯ ಹೆಚ್ಚಾಗಬೇಕು ಅಂತೇಳಿದ ದೃಷ್ಟಿಯಿಂದ ನಾವು ರೈತರು ಏನೇನೋ ತಂದು ಹಾಕ್ತಾ ಇದ್ದೇವೆ, ಅದರ ಬದಲು ಹಾಕಿದಂಥ ಗೊಬ್ಬರ ಸದ್ಬಳಕೆ ಆಗ್ತಾ ಉಂಟಾ ಇಲ್ವಾ, ಆ ಸದ್ಬಳಕೆ ಅಂತೇಳುವಂಥದ್ದು ಅಂತೇಳಿದರೆ ನಾವು ಕೊಟ್ಟದ್ದು ಅದು ಎಷ್ಟು ಸ್ವೀಕಾರ ಮಾಡ್ತದೆ, ಸ್ವೀಕಾರ ಮಾಡುವಂಥ ಒಂದು ಗುಣ ನಮ್ಮ ಮಣ್ಣಿನಲ್ಲಿ ಇದೆಯಾ. ಆ ಗುಣ ಇರಬೇಕಾದ್ರೆ ಅಲ್ಲಿ ಲಕ್ಷಾನುಗಟ್ಟಲೆ ಕೋಟ್ಯಾನುಗಟ್ಟಲೆ ಜೀವಾಣುಗಳು ಇರಲೇಬೇಕು. ಆ ಜೀವಾಣುಗಳು ಉಂಟಾ ಅಂತ ಹೇಳುವಂಥ ಒಂದು ಪರೀಕ್ಷೆ ಮಾಡಲಿಕ್ಕೆ ನಾವು ನಮ್ಮ ಮಣ್ಣಿನಿಂದ ಒಂದು ಹಿಡಿ ಮಣ್ಣನ್ನು ತೆಗೆದು ನೋಡಿದಾಗ ಅದರಲ್ಲಿ ನಮ್ಮ ಕಣ್ಣಿಗೆ ಕಾಣುವಂಥ ಹರಿದಾಡುವ ಏನಾದರೂ ಜೀವಿಗಳು ಇದ್ದಾವ ಅಂತೇಳಿ ನಾವು ನೋಡ್ಕೊಳ್ಬೇಕು. ಯಾವುದೇ ಜೀವಿ, ಉದಾಹರಣೆಗೆ ಎರೆಹುಳ ಅಂತ ಹೇಳ್ತಾರೆ, ಎರೆಹುಳಕ್ಕಿಂತಲೂ ಉಳಿದ ಜೀವಿಗಳ ಒಂದು ವಾಸ ಆ ಸ್ಥಳದಲ್ಲಿ ಉಂಟಾ, ಆ ಜೀವಿಗಳ ವಾಸ ಭೂಮಿಯಲ್ಲಿ ಮಣ್ಣಿನಲ್ಲಿ ಉಂಟು ಅಂತೇಳಿ ಆದರೆ ಅಲ್ಲಿ ಜೈವಿಕ ಕ್ರಿಯೆ ನಡೀತದೆ ಅಂತೇಳಿ ಅರ್ಥ. ಈಗಿನ ನೀವು ಪ್ರಾರಂಭದಲ್ಲಿ ಹೇಳಿದ ಹಾಗೆ ಅತಿಯಾದ ರಾಸಾಯನಿಕ ಬಳಕೆ ಮಾಡಿ ಮಣ್ಣಿನಲ್ಲಿರುವಂಥ ಈ ರೀತಿಯ ಜೀವಿಗಳನ್ನು ನಾವು ಏನು ಮಾಡ್ತಾ ಇದ್ದೇವೆ ಅಂತೇಳಿದರೆ ನಾಶ ಮಾಡ್ತಾ ಇದ್ದೇವೆ, ನಾಶ ಮಾಡ್ತಾ ಇದ್ದೇವೆ. ಅದರ ಪರಿಣಾಮ ಮಣ್ಣು ಗಣಸುತನ ಬಂದಿದೆ. ಮಣ್ಣಿನಲ್ಲಿ ನಾವು ಕೊಟ್ಟಂಥ ಗೊಬ್ಬರವನ್ನು ಗಿಡಗಳಿಗೆ ಗೊಬ್ಬರವಾಗಿ ಆಹಾರವಾಗಿ ಪರಿವರ್ತನೆ ಮಾಡಿಕೊಳ್ಳುವಂಥ ವ್ಯವಸ್ಥೆ ನಮ್ಮ ಮಣ್ಣಿನಲ್ಲಿ ಇಲ್ಲ. ಈಗ ಮಣ್ಣಿನ ಒಂದು ಫಲವತ್ತತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸಾಕಷ್ಟು ಪೂರಕವಾದಂತಹ ಒಂದು ಒಳಸುರಿಗಳನ್ನು ನಾವು ಬಳಕೆ ಮಾಡುವಂತಹದ್ದು ಇರ್ತದೆ. ನಿಮ್ಮ ಅನುಭವದಲ್ಲಿ ಹೇಳಿ, ಯಾವುದು ಒಳ್ಳೆಯದು, ಯಾವ ರೀತಿ ಮಾಡಿದರೆ ಒಳ್ಳೆಯದು ಅಂತ? ನನ್ನ ಅನುಭವದಲ್ಲಿ ಮೊಟ್ಟ ಮೊದಲನೇದಾಗಿ ನಾವು ನಮ್ಮ ಕೃಷಿ ಭೂಮಿಯ ಮಣ್ಣನ್ನು ಯಾವಾಗಲೂ ಹೆಚ್ಚಾಗಿ ಅತಿಯಾಗಿ ಅಗತ್ಯ ಮಾಡಬಾರ್ದು. ಯಾಕೆಂತ ಹೇಳಿದ್ರೆ ನಾವು ನಮ್ಮ ಭೂಮಿಗೆ ಹಾಕುವಂಥ ಯಾವುದೇ ಗೊಬ್ಬರ ಅಥವಾ ಯಾವುದೇ ರೀತಿಯ ವಸ್ತುಗಳಾಗಲಿ ಅದು ಮಣ್ಣಿನ ಮೇಲ್ಪದರದಲ್ಲಿ ಶೇಖರಾಗಿ ಮಣ್ಣಿನ ಮೇಲ್ಪದರದ ಮಣ್ಣೇ ನಮ್ಮ ಕೃಷಿಗೆ ಭೋಗ್ಯವಾದಂಥ ಮಣ್ಣು. ಸಾಧಾರಣ 3-4 inches ದಪ್ಪದ ಮಣ್ಣು ಮೇಲ್ಮಣ್ಣೆ. ಹಾಗಾಗಿ ನಮ್ಮ ಅದು ಕರಾವಳಿ ಪ್ರದೇಶದಲ್ಲಿ ಅತಿಯಾದ ಮಳೆ ಬರುವ ಕಾರಣ, ನೇರವಾಗಿ ಮಳೆ ಬೀಳುವ ಕಾರಣ ನಾವು ಹಾಕಿದಂಥ ಗೊಬ್ಬರದ ಶೇಕಡಾವಾರು ಗೊಬ್ಬರ ಮಳೆಗೆ ಕೊಚ್ಚಿಕೊಂಡು ಹೋಗ್ತದೆ. ಹಾಗಾಗಿ ನಾವು ಏನು ಒಳಸುರಿಗಳನ್ನು ಬಳಸ್ತಾವ, ನಾವು ಹಾಕುವಂಥ ಗೊಬ್ಬರಗಳು ಏನಾದರೂ ನಮ್ಮ ಮಣ್ಣಿನಲ್ಲಿ ಉಳಿಬೇಕು, ಮೇಲ್ಪದರದ ಮಣ್ಣು ಅದು ಮಣ್ಣಾಗಿ ಒಳ್ಳೆಯ ಫಲವತ್ತಾದ ಮಣ್ಣು ಪರಿವರ್ತನೆ ಆಗಬೇಕು ಅಂತೇಳಿ ಆದರೆ ನನ್ನ ಅನುಭವದಲ್ಲಿ ಸೂರ್ಯನ ಬೆಳಕು ನೇರ ನಮ್ಮ ಮಣ್ಣಿಗೆ ಬೀಳದಾಗೆ, ಕೃಷಿ ಭೂಮಿಗೆ ಬೀಳದಾಗೆ, ಅದಲ್ಲದೆ ಮೇಲ್ಪದರದ ಮಣ್ಣು ಕೊಚ್ಚಿಕೊಂಡು ಹೋಗದ ರೀತಿಯಲ್ಲಿ ನಾವು ನಮ್ಮಲ್ಲಿ ಕೆಲವು ರೈತರಲ್ಲಿ ಏನಿದೆ ಅಂತ ಹೇಳಿದ್ರೆ ತೋಟವನ್ನು ಪೂರ್ತಿಯಾಗಿ ಸ್ವಚ್ಛಗೊಳಿಸುವುದು, ಹುಲ್ಲನ್ನೆಲ್ಲ ತೆಗೆಯುವುದು. ಅದಲ್ಲದೆ ಇತ್ತೀಚಿನ ವರ್ಷಗಳಲ್ಲಿ ಕುಳಿಯಾಳುಗಳ ಸಮಸ್ಯೆ ಇದೆ ಅಂತ ಹೇಳಿಕೊಂಡು ಅದಕ್ಕೆ ಮದ್ದನ್ನು ಸ್ಪ್ರೇ ಮಾಡುವಂತಹದ್ದು. ಈ ರೀತಿ ಮಾಡುವುದರಿಂದ ಪ್ರತಿ ವರ್ಷ ಒಂದು ವೈಜ್ಞಾನಿಕವಾದ ಲೆಕ್ಕಾಚಾರ ಹೇಳಬೇಕು ಅಂತ ಹೇಳಿದ್ರೆ ನಮ್ಮ ಮಣ್ಣಿನ ಫಲವತ್ತತೆ ವರ್ಷಕ್ಕೆ ಎಷ್ಟು ಹೋಗ್ತದೆ ಅಂತ ಹೇಳುವುದಕ್ಕೊಂದು ಲೆಕ್ಕಾಚಾರ ಇದೆ. ಎಲ್ಲವೂ ಹೋಗಿ ಸಮುದ್ರವನ್ನು ಸೇರ್ತದೆ, ಟನ್ ಗಟ್ಟಲೆ, ಅದಕ್ಕೆ ಲೆಕ್ಕಾಚಾರದಲ್ಲಿ ಹೇಳಿದ್ರೆ ಟನ್ ಗಟ್ಟಲೆ ಹೋಗ್ತಾ ಉಂಟು. ಹಾಗಾಗಿ ನಾವು ಬಳಸಿದಂಥ ವಸ್ತುಗಳು ಯಾವುದೇ ಒಳಸುರಿ ವಸ್ತುಗಳಿರಲಿ, ಹಟ್ಟಿಗೊಬ್ಬರ ಇರಲಿ, ಕೋಳಿಗೊಬ್ಬರ ಇರಲಿ, ಕುರಿಗೊಬ್ಬರ ಇರಲಿ, ಎಲ್ಲದರಲ್ಲಿಯೂ ಕೂಡ ಶೇಕಡಾ 30%ಗಿಂತಲೂ ಹೆಚ್ಚು ಕಡಿಮೆ ನಮ್ಮ ಮಣ್ಣಿನಲ್ಲಿ ಉಳಿಕೆಯಾಗಿ ನಮ್ಮ ಸಸ್ಯಗಳು ಸಿಗ್ತದೆ. ಅದರ ಪರಿಣಾಮ ನಮಗೆ ನಿರಂತರ ಸುಸ್ಥಿರವಾದಂಥ ಇದು ಬೆಳೆ ಬರದಿರಲಿಕ್ಕೆ ಕಾರಣ ಆಗಿದೆ. ಹಾಗಾಗಿ ರೈತರಾದವರು ಮೊದಲು ತಿಳ್ಕೊಳ್ಬೇಕಾದೇನು ಅಂತ ಹೇಳಿದ್ರೆ ನಾನು ಮಲಗಲಿಕ್ಕೆ ನನಗೆ ಮನೆಯಲ್ಲಿ ಹೇಗೆ ಉತ್ತಮವಾದಂಥ ಹಾಸಿಗೆಯನ್ನು ನಾವು ನಿರ್ಮಾಣ ಮಾಡಿಕೊಳ್ತೇವ, ಅದೇ ರೀತಿ ನಮ್ಮ ಮಣ್ಣಿಗೆ ಒಂದು ರೀತಿಯ ಒಳ್ಳೆಯ ಹಾಸಿಗೆಯನ್ನು ನಾವು ನಿರ್ಮಾಣ ಮಾಡಬೇಕು. ಇದಕ್ಕೆ ಪೂರಕವಾಗಿ ಇನ್ನೊಂದು ಪ್ರಶ್ನೆಯನ್ನು ಕೇಳಬೇಕು, ಈಗ ಕೃಷಿ ತ್ಯಾಜ್ಯವನ್ನು ಮರುಬಳಕೆ ಮಾಡುವಂತಹದ್ದು ಹೇಗೆ? ಕೃಷಿ ತ್ಯಾಜ್ಯವನ್ನು ಯಾವ ರೀತಿ ಮರುಬಳಕೆ ಮಾಡಬಹುದು ಅಂತ ಹೇಳಿದ್ರೆ ಒಂದು ಆ ಕೃಷಿ ಭೂಮಿಯಲ್ಲಿ ಬಿದ್ದಂಥ ನಮ್ಮ ಕೃಷಿ ಭೂಮಿಯಲ್ಲಿ ಸಿಗುವಂಥ ಕೃಷಿ ತ್ಯಾಜ್ಯವನ್ನು ಅಲ್ಲೇ ಬಿಡುವುದರಿಂದ, ಈಗ ಕೆಲವರ ಅಭಿಪ್ರಾಯ ಹೇಳಿದ ತೋಟದಲ್ಲಿ ಅಡಿಕೆ ಸೋಗೆ ಮತ್ತು ಅಡಿಕೆ ಹಾಳೆಗಳನ್ನು ಬಿಟ್ಟಾಗ ಅಲ್ಲಿ ರೋಗ ಬರ್ತದೆ ಅಂತ ಹೇಳಿಕೊಂಡು ಅಥವಾ ಕೊಳೆ ರೋಗದ ಸಮಸ್ಯೆ ಬರ್ತದೆ ಅಂತ ಹೇಳಿಕೊಂಡು ಅದೆಲ್ಲವನ್ನು ತಂದು ಒಂದು ಕಡೆಯಲ್ಲಿ ರಾಶಿ ಹಾಕಿ ಒಂದು ಸುಡುವುದು ಅಥವಾ ಅದನ್ನು ಪುನಃ ಕೊಚ್ಚಿ ಗೊಬ್ಬರವಾಗಿ ಪರಿವರ್ತನೆ ಮಾಡಿ ಅಲ್ಲಿಗೆ ಕೊಂಡೋಗಿ ಹಾಕುವಂಥದ್ದು. ಈ ಸುಡುವುದಕ್ಕಿಂತಲೂ ಒಂದು ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಿ ಪುನಃ ಅಲ್ಲಿಗೆ ತಂದು ಹಾಕಿದ್ರೂ ತೊಂದರೆ ಇಲ್ಲ, ಅಥವಾ ಅದನ್ನು ಅಲ್ಲೇ ಆಗ ಅಡಿಕೆ ಮರದ ಅಥವಾ ತೋಟದ ಒಳಗಡೆ ಅದನ್ನು ಬಿಟ್ಟು ಅಲ್ಲೇ ಇಟ್ಟು ಸಣ್ಣದಾಗಿ ಕೊಚ್ಚಿ ಅದಕ್ಕೆ ನಮ್ಮಲ್ಲಿ ಸಿಗುವಂಥ ಏನಾದರೂ ಗೊಬ್ಬರಗಳನ್ನು ಅಥವಾ ಇದು ಯಾವುದು ಸ್ಲರಿ ಅಥವಾ ದನ ಸಾಕಾಣಿಕೆ, ನಾವು ಒಂದು ವಿಚಾರ ಏನು ಅಂತೇಳಿದ್ರೆ ಇಲ್ಲಿ ಸಾವಯವ ಅಥವಾ ನಾವು ನೈಸರ್ಗಿಕವಾದಂಥ ರೀತಿಯಲ್ಲಿ ನಾವು ಹೆಚ್ಚು ಕೃಷಿಯನ್ನು ಮಾಡಬೇಕು ಅಂತೇಳಿ ಆದರೆ ನಾವು ನಮ್ಮ ಕೃಷಿ ಕ್ಷೇತ್ರಕ್ಕೆ ದನದ ಗೊಬ್ಬರವನ್ನು ಹಾಕದೆ ಯಾವ ರೀತಿಯಿಂದಲೂ ಕೂಡ ನಮಗೆ ನಮ್ಮ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ಆ ಗೊಬ್ಬರಗಳನ್ನು ಹಾಕುವುದಿದ್ರೆ ಅಲ್ಲಿಗೆ ಹಾಕಿ ಅದು ಕಳೆತು ಅದೇ ಗೊಬ್ಬರವಾಗಿ ಪರಿವರ್ತನೆಯಾಗಿ ನಮ್ಮ ಗಿಡಗಳಿಗೆ ಸಿಗುವಂಥ ವ್ಯವಸ್ಥೆ ಮಾಡಿದರೆ ಈ ರೀತಿಯ ಒಂದು ಇದನ್ನು ನಾವು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯತೆ ಉಂಟು. ಇನ್ನೊಂದು ಅಭ್ಯಾಸ ಈಗಾಗಲೇ ನೀವು ಪ್ರಸ್ತಾಪ ಮಾಡಿದ್ರಿ, ಕಳೆ ಕೊಚ್ಚುವುದು ಅಂತ. ಕಳೆಯನ್ನು ಉಳಿಸುವುದು ಹೇಗೆ ಅಂತ ನಾವು ಮಾತನಾಡಬೇಕಾಗಿದೆ, ಹೇಗೆ ಹೇಳಿ? ಕಳೆಯನ್ನು ಉಳಿಸುವುದು ಅಂತ ಹೇಳಿದ್ರೆ ಸಾಧಾರಣ ಕೃಷಿಕನಾದವನು ಕೃಷಿ ತೋಟಗಳಲ್ಲಿ ಇರುವಂತಹ ಹುಲ್ಲನ್ನು ದನಗಳನ್ನು ಸಾಕಿಯೇ ಸಾಕ್ತಾರೆ, ದನಗಳಿಗಾಗಿ ಹುಲ್ಲನ್ನು ತೆಗೆಯುವಂತ ಒಂದು ಅಭ್ಯಾಸ ಇದೆ. ಆದರೆ ನಾವೊಂದು ದನಗಳಿಗೆ ಹುಲ್ಲನ್ನು ತೆಗೆಯುವಂಥ ಸಂದರ್ಭದಲ್ಲಿ ನಮಗೆ ನಮ್ಮ ತೋಟದಲ್ಲಿ ಯಾವುದು ಮಿತ್ರ ಕಳೆ ಯಾವುದು ಶತ್ರು ಕಳೆ ಅಂತ ಹೇಳುವಂಥದ್ದು ನಮಗೆ ಮೊದಲು ತಿಳ್ಕೊಳ್ಬೇಕು. ಶತ್ರು ಕಳೆ ಅಂತ ಹೇಳಿದರೆ ನಾವು ಕೊಟ್ಟಂಥ ಗೊಬ್ಬರವನ್ನು ಅದೇ ತಿಂದು ಅದೇ ಬೆಳೀತದೆ ಹೊರತು ನಮ್ಮ ಕೃಷಿಗೆ ಅಥವಾ ನಮ್ಮ ಮರಗಳಿಗೆ ಸಿಗುವಂತದನ್ನು ಪ್ರಮಾಣವನ್ನು ಕಡಿಮೆ ಮಾಡ್ತದೆ. ಹಾಗಾಗಿ ಆ ಶತ್ರು ಕಳೆ ಮಿತ್ರ ಕಳೆ. ಈಗಿನ ಪರಿಸ್ಥಿತಿಯಲ್ಲಿ ನೋಡಿದ್ರೆ ಹಳದಿ ಹೂ ಬರುವಂತಹದ್ದು ಅದು ಒಂದು ಶತ್ರು ಕಳೆಯಾಗಿ ನಮಗೆ ಪರಿವರ್ತನೆ ಆಗಿದೆ. ಆ ಮಿತ್ರ ಕಳೆಗಳನ್ನು ನಾವು ತೆಗೆಯುವ ಅಥವಾ ಕಳೆಯನ್ನು ಕೊಚ್ಚುವಾಗ ಈಗ ಯಂತ್ರದ ಮೂಲಕ ಹೆಚ್ಚಾಗಿ ಜನ ಕಳೆಯನ್ನು ಕೊಚ್ಚುತ್ತಾರೆ. ಆದರೆ ನನ್ನ ಅನುಭವದಲ್ಲಿ ಯಂತ್ರದಿಂದ ಕಳೆ ಕೊಚ್ಚುವಾಗ ಮಣ್ಣಿನಿಂದ ಒಂದು 2-3 ಇಂಚು ಬಿಟ್ಟು ಕಳೆಗಳನ್ನು ಕಟ್ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ಅವುಗಳನ್ನು ಬೇರು ಸಮೇತ ನಾವು ಕಟ್ ಮಾಡಬಾರದು. ನಮ್ಮ ಮಿತ್ರ ಕಳೆಗಳನ್ನು, ಹುಲ್ಲು ಇತ್ಯಾದಿ ಇತರ ಯಾವುದೇ ಕಳೆಗಳಿದ್ರು ಕೂಡ ಅದನ್ನು ನಾವು ನೆಲದಿಂದ 2-3 ಇಂಚು ಬಿಟ್ಟು ಕಟ್ ಮಾಡಬೇಕು. ಜೂನ್ ಜುಲೈ ಆಗಸ್ಟ್ ತಿಂಗಳಲ್ಲಿ ಹೆಚ್ಚು ಮಳೆ ಬೀಳುವಂಥ ಈ ಸಂದರ್ಭದಲ್ಲಿ ತೋಟದಿಂದ ಅತಿಯಾದಂತಹ ಕಳೆಗಳನ್ನು ಅಥವಾ ಅತಿಯಾದಂತಹ ಹುಲ್ಲು ತೆಗೆಯುವುದು ಒಳ್ಳೆಯದಲ್ಲ. ಯಾಕೆಂತ ಹೇಳಿದ್ರೆ ಆ ಹುಲ್ಲು ತೆಗೆದ ಒಂದು ವಾರದ ನಂತರ ಮಳೆ ಬಂದರೆ ಅದರ ಮೇಲ್ಪದರ ಕೊಚ್ಚಿ ಹೋಗಿ ಅಡಿಯಲ್ಲಿರುವಂಥ ಬೇಡದ ಮರಳು ಮಣ್ಣು ಮಾತ್ರ ಅಲ್ಲಿ ನಮಗೆ ಉಳಿತದೆ. ನಾವು ಹಾಕಿದಂಥ ಫಲವತ್ತತೆ ಎಲ್ಲವೂ ಕೂಡ ಕೊಚ್ಚಿ ಹೋಗ್ತದೆ. ಅದಕ್ಕಾಗಿ ಪ್ರಕೃತಿ ಏನು ಮಾಡಿಕೊಂಡಿದೆ ಅಂತ ಹೇಳಿದ್ರೆ ತನ್ನ ನೆಲಕ್ಕೆ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಪುನಃ ಆಹಾರ ವಸ್ತುಗಳು ಸಿಗಬೇಕು ಅಂತೇಳಿ ಅದುವೇ ಹೊದಕೆ ಮಾಡಿದೆ, ಅದುವೇ ಹುಲ್ಲು, ಅದುವೇ ಕಳೆ. ಅದು ಪ್ರಕೃತಿ ಸಹಜವಂತೆ ಮಾಡಿದಂಥ ಹೊದಿಕೆ ಅದು. ಹಾಗಾಗಿ ಆ ಹೊದಿಕೆಯನ್ನು ನಾವು ಭೂಮಿಯಿಂದ ನಾವು ತೆಗಿಬಾರದು. ಯಾಕಂತ ಹೇಳಿದ್ರೆ ಬುಡ ಸಮೇತ ನಾವು ಹುಲ್ಲು ಹೊಡೆಯುವಂಥದ್ದು ಇಂಥ ಕೆಲಸಗಳನ್ನು ಮಾಡದೆ 1-2 ಇಂಚು ಬಿಟ್ಟು ಹುಲ್ಲು ತೆಗೆಯುವಂಥದ್ದು ಮಳೆಗಾಲದಲ್ಲಿ, ಬೇಸಿಗೆಗಾಲದಲ್ಲಿ ಕೂಡ ನೀರು ಕೊಡಲಿಕ್ಕೆ ಪ್ರಾರಂಭ ಮಾಡುವ ಸಂದರ್ಭದಲ್ಲಿ ಕೂಡ ಹಾಗೆ ಆ ಕಳೆ ಭೂಮಿಯಲ್ಲಿ ಇರುವಂಥ ಹೊದಿಕೆಗೆ ಸಂಬಂಧಪಟ್ಟಂಥ ಕಳೆಗಳನ್ನು ನಾವು ನಾಶ ಮಾಡಬಾರ್ದು. ಹೆಚ್ಚಾಗಿ ಅತಿಯಾದಂಥ ಕಳೆಯನ್ನು ನಾವು ತೆಗಿಬಾರ್ದು. ಒಂದು ಮಧ್ಯಮ ವರ್ಗ ಅಥವಾ ನಮಗೆ ಏನು ತೊಂದರೆ ಮಾಡ್ತಿದೆ ಅಂತಹ ಸಂದರ್ಭದಲ್ಲಿ, ಈಗ ಅಡಿಕೆ ಬೀಳುವಂಥ ಈ ಸಂದರ್ಭದಲ್ಲಿ ಹುಲ್ಲು ಹೊಡೆಯುವುದಿದ್ದರೂ ಕೂಡ 1-3 ಇಂಚಿನಷ್ಟು ಮೇಲ್ಗಡೆಯಲ್ಲಿ ಮಣ್ಣಿಗೆ ನಮ್ಮ ಹೊಡೆಯುವಂಥ ಮಿಷನ್ನ ಭಾಗಗಳು ತಾಗದೆ ಅದರ ಮಣ್ಣು ಹೋಗದ ರೀತಿಯಲ್ಲಿ ನಾವು ಕಳೆ ಕೊಚ್ಚಿದರೆ ಅದು ಅಲ್ಲೇ ಗೊಬ್ಬರವಾಗಿ ಮತ್ತೆ ಪುನಃ ಒಂದು ರೀತಿಯ ಬೆಡ್ ಹಾಗೆ ಬೆಳೀತಾ ಬರ್ತದೆ. ನೀರಿನ ಸದ್ಬಳಕೆಯನ್ನು ಯಾವ ರೀತಿ ಮಾಡಬೇಕು ಅಂತ, ಆ ಕರೆಂಟ್ ಇದ್ದಷ್ಟು ನೀರು ಕೊಡುವಂತಹದ್ದು ಒಂದು ಅಭ್ಯಾಸವಾದರೆ ನೀರಿನ ಕೊರತೆಯನ್ನು ಅನುಭವಿಸುವಂತಹ ರೈತರು ಕೂಡ ಇರ್ತಾರೆ. ಹಾಗಾಗಿ ಹಿತಮಿತವಾಗಿ ನೀರನ್ನು ಕೊಡುವಂತಹದ್ದು ಹೇಗೆ? ಸಾಧಾರಣ 2 ವರ್ಷಗಳ ಮೊದಲು ನಮ್ಮ ಕೃಷಿಕರಿಗೆ ಒಂದು ಅನುಭವ ಆಗಿದೆ. ಯಾವುದೇ ಬೋರ್ವೆಲ್ಗಳಾಗಲಿ ಯಾವುದೇ ಇದರಲ್ಲಿಯೂ ಕೂಡ ನೀರು ಕಡಿಮೆಯಾಗಿ ಬೆಳೆ ಹೆಚ್ಚು ಹಾಳಾದಂತಹದನ್ನು ನಾವು ಕಂಡಿದ್ದೇವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಇತ್ತೀಚಿನ 2 ವರ್ಷಗಳಲ್ಲಿ ಆ ಪ್ರಾಬ್ಲಮ್ ಬರಲಿಲ್ಲ. ಹಾಗಾದರೆ ಇದು ನಿರಂತರ ಮುಂದಿನ ವರ್ಷ ಅಥವಾ ಯಾವಾಗ ಬರ್ತದೆ ಅಂತ ಹೇಳುವಂಥದ್ದು ಪ್ರಕೃತಿಯ ವಿಚಾರಗಳು ನಮಗೆ ಯಾರಿಗೂ ಊಹಿಸಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗಾಗಿ ನೀರಿನ ಸದ್ಬಳಕೆ, ನನ್ನ ಅನುಭವದಲ್ಲಿ ನೀರು, ಅತಿಯಾದ ನೀರು ಕೃಷಿಗೆ ವಿಷ. ಯಾವಾಗ ನಾವು ಅತಿಯಾದ ನೀರನ್ನು ಕೃಷಿಯಲ್ಲಿ ಬಳಕೆ ಮಾಡಿಕೊಳ್ತೇವೋ ಅದು ವಿಷವಾಗಿ ಪರಿವರ್ತನೆಗೊಳ್ತದೆ. ಹಾಗಾಗಿ ಆ ನೀರನ್ನು ಸದ್ಬಳಕೆ ಮಾಡುವಂಥ ನಿಟ್ಟಿನಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ, ಮೊದಲನೇದಾಗಿ ನಮ್ಮಲ್ಲಿ ಈಗ ಸರ್ಕಾರ ಫ್ರೀ ಆದಂತಹ ಕರೆಂಟ್ ಕೊಡ್ತಾ ಉಂಟು. ಬೋರ್ವೆಲ್ ನನ್ನ ಹಣದಲ್ಲಿ ನಾನು ತೆಗೆಸಿದ್ದೇನೆ, ನೀರು ಉಂಟು ಅಂತ ಹೇಳಿಕೊಂಡು 24 ಗಂಟೆಯೂ ಸ್ವಿಚ್ ಹಾಕಿದರೆ ಅದನ್ನು ಆನ್ ಮಾಡದಂಥ ಸ್ಥಿತಿಯಲ್ಲಿ ಅದಕ್ಕೆ ಬೇಕಾ ಬೇಡುವ ಅಂತೇಳಿ ಗೊತ್ತಿಲ್ಲ. ಆ ಪ್ರದೇಶಕ್ಕೆ ಆ ಕೃಷಿಗೆ ಅಷ್ಟು ನೀರು ಬೇಕಾ ಬೇಡುವ ಅಂತೇಳಿ ಗೊತ್ತಿಲ್ಲ. ಅಂತೂ ನನ್ನ ಮನಸ್ಸಿನ ಸಮಾಧಾನಕ್ಕಾಗಿ ನಾನು ನೀರು ಕೊಡಬೇಕು ಅದಕ್ಕೆ ಅಂತೇಳುವ ಈ ಧೋರಣೆಯಿಂದ ರೈತರು ಏನು ಮಾಡಬೇಕು ಅಂತ ಹೇಳಿದ್ರೆ, ಆ ಕೃಷಿಗೆ ನೀರಿನ ಅವಶ್ಯಕತೆ ಇದೆಯಾ, ಅದು ನೀರನ್ನು ಬೇಡ್ತಾ ಇದೆಯಾ, ಆ ನೀರನ್ನು ಬೇಡ್ತಾ ಇದೆ ಅಂತ ಹೇಳಿದ್ರೆ ನಿಜವಾದ ಕೃಷಿಕ ದಿನ ಪ್ರತಿ ದಿವಸ 1-2 ಹೊತ್ತು ತೋಟಕ್ಕೆ ಅಥವಾ ಅವನ ಕೃಷಿ ಕ್ಷೇತ್ರಕ್ಕೆ ಹೋದಾಗ ಅದು ತೋರಿಸ್ತದೆ, ನೋಡಪ್ಪ ನನಗೆ ನೀರಿನ ಕಡಿಮೆ ಆಗ್ತಾ ಉಂಟು, ನನಗೆ ಸ್ವಲ್ಪ ನೀರು ಕೊಡು ಅಂತೇಳಿ. ಆ ಸಂದರ್ಭದಲ್ಲಿ ನೀರು ಕೊಡಬೇಕು, ಬಾಯಾರಿಕೆ ಆದಾಗ ನೀರು ಕೊಡಬೇಕು. ಅಡಿಕೆ ತೋಟದಲ್ಲಿ ಈಗ ಮಾಡಿದಿರುವಂಥ ಅಡಿಕೆ ತೋಟಗಳು 3 ಬೆಳೆ ಬೆಳೆಯುವಂಥ ಭತ್ತ ಗದ್ದೆಗಳಲ್ಲಿ ಕೂಡ ಅಡಿಕೆ ತೋಟ ಮಾಡಿದ್ದಾರೆ. ಅಂಥ ಜಾಗಗಳಿಗೆ ನೀರನ್ನು ಎಷ್ಟು ಕಡಿಮೆ ಕೊಟ್ಟು ಅಲ್ಲಿರುವಂಥ ನೀರನ್ನೇ ಸದ್ಬಳಕೆ ಮಾಡುವಂಥ ಒಂದು ಪ್ರಯತ್ನ ಮಾಡಿದರೆ, ಇಲ್ಲಾಂತೇಳಿದರೆ ನವಂಬರ್ ಡಿಸೆಂಬರಲ್ಲಿ ಗುಡ್ಡ ಪ್ರದೇಶಗಳಿಗೆ ಕೊಡುವ ನೀರಿನ ಹಾಗೆ ಅಲ್ಲಿಯೂ ಕೊಟ್ಟಾಗ ನೀರು ಖಂಡಿತ ವೇಸ್ಟ್ ಆಗಿ ಹೋಗ್ತದೆ. ರೈತರು ನನ್ನ ಭೂಮಿಗೆ ನೀರಿನ ಅವಶ್ಯಕತೆ ಉಂಟ, ನಾನು ಆಗಲೇ ಹೇಳಿದ್ದೇನೆ, ಓಡಾಡುವಾಗ ನಮ್ಮ ಕಾಲಿಗೆ ಗಟ್ಟಿತನದ ಅನುಭವ, ನಾವು ಓಡಾಡುವ ಪ್ರದೇಶದಲ್ಲಿ ಹುಲ್ಲು ಸಂಜೆಯ ಹೊತ್ತು ಕೂಡ ಬಾಡ್ತಾ ಉಂಟು, ಮಧ್ಯಾಹ್ನದ ಹೊತ್ತಲ್ಲ ಸಂಜೆ ಹೊತ್ತು ಬಾಡ್ತಾ ಉಂಟು ಅಂತೇಳಿ ಆದರೆ ಆಗ ನೀರಿನ ಕೊರತೆಯಾಗಿದೆ ಅಂತೇಳಿ ಅರ್ಥ. ಹಾಗಾಗಿ ಈಗಿನ ಹೊಸ ಪದ್ಧತಿಗಳನ್ನು ಅಳವಡಿಕೆ ಮಾಡಿಕೊಂಡು ಅಂತೇಳಿದರೆ, ಮೊದಲೆಲ್ಲ ನೀರನ್ನು ಹಾಯಿಸಿ ಬಿಡುವಂಥದ್ದುಂಟು, ಅದು ಈಗ ಬದಲಾವಣೆಯಾಗಿ ಸ್ಪ್ರಿಂಕ್ಲರ್ ಪದ್ಧತಿ ಬಂತು. ಅದು ಬಿಟ್ಟು ಈಗ ಬೇರೆ ಬೇರೆ ಮೈಕ್ರೋಜೆಟ್ಗಳ ಮೂಲಕ ಅಥವಾ ಹನಿ ನೀರಾವರಿಗಳ ಮೂಲಕ ನೀರನ್ನು, ಹಾಗಾಗಿ ಆ ಭೂಮಿಗೆ ಆ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಗುಣ ಹೇಗಿದೆ, ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಗುಣ ಯಾಕೆ, ನಾನು ಏನು ವ್ಯವಸ್ಥೆ ಮಾಡಿದ್ದೇನೆ, ನನ್ನ ಅನುಭವದಲ್ಲಿ 50% ನೀರನ್ನು ಮರಗಳಿಗೆ ಅಥವಾ ಗಿಡಗಳಿಗೆ ಬೇಸಿಗೆ ಕಾಲದಲ್ಲಿ ಮುಚ್ಚಿಗೆ ಮಾಡುವುದರಿಂದ ಖಂಡಿತ ನೀರಿನ ಉಳಿತಾಯವನ್ನು ಮಾಡಿಕೊಳ್ಳಬಹುದು. ಅಲ್ಲಿರುವಂಥ ಸೋಗೆಯನ್ನೇ ನಾವು ಹರಡಿದರೆ ಒಂದೇ ರೀತಿಯಾಗಿ ಚೆನ್ನಾಗಿ ತೋಟದ ಬುಡದಲ್ಲಿ ಮರದ ಬುಡದಲ್ಲಿ ಇಡೀ ಜಾಗಕ್ಕೆ ಹರಡಿದರೆ 50% ನೀರನ್ನು ನಾವು ಕಡಿಮೆ ಮಾಡಿಕೊಳ್ಳಬೇಕು. ಇನ್ನೊಂದು ಪ್ರಮುಖವಾದಂತಹ ವಿಷಯ ಕೀಟ ಮತ್ತು ರೋಗಗಳ ಒಂದು ಸಮಗ್ರ ನಿರ್ವಹಣೆಗೆ ಸಂಬಂಧಪಟ್ಟಂತಹದ್ದು. ಇವು ನಮ್ಮ ಬೆಳೆಯನ್ನು ಹೆಚ್ಚು ಹಾನಿ ಮಾಡಬಾರ್ದು, ನಮಗೆ ಹೆಚ್ಚು ತೊಂದರೆ ಆಗಬಾರ್ದು ಅಂತಂದರೆ ಸಹಜೀವನವನ್ನು ಹೇಗೆ ಮಾಡಬಹುದು? ಕೀಟಗಳು ಅಂತೇಳಿದ್ರೆ ಪ್ರಕೃತಿಯಲ್ಲಿ ನಾವು ಮನುಷ್ಯರು ಮಾತ್ರ ಅಲ್ಲ, ಜೀವಿಗಳು, ಉಳಿದ ಜೀವಿಗಳು ಮೊದಲೇ ಬಂದಂಥವುಗಳು ಆ ಜೀವಿಗಳಿದ್ದಾವೆ. ಹಾಗಾಗಿ ಅವುಗಳಿಗೂ ನಾವು ಬದುಕಲಿಕ್ಕೆ ಅವಕಾಶ ಮಾಡಿಕೊಡಬೇಕು. ಅದರಲ್ಲಿ ನಮಗೆ ತೊಂದರೆ ಮಾಡುವಂಥ ಕೀಟಗಳು, ನಾನು ಆಗಲೇ ಹೇಳಿದೆ, ನಾವು ನಮ್ಮ ತೋಟದಲ್ಲಿ ಅಥವಾ ಅಡಿಕೆ ಬುಡದಲ್ಲಿ ನಾವು ಮಣ್ಣು ತೆಗೆದಾಗ ಅದರಲ್ಲಿ ಇರುವಂಥ ಎಲ್ಲ ಜೀವಿಗಳು ನಮಗೆ ತೊಂದರೆಯನ್ನು ಮಾಡೋದಿಲ್ಲ. ಎಲ್ಲ ಜೀವಿಗಳು ಕೂಡ ನಮಗೆ ತೊಂದರೆಯನ್ನು ಮಾಡದಂಥ ಜೀವಿಗಳಿದ್ದಾವೆ. ಆದರೆ ಈಗಿನ ಈ ವ್ಯವಸ್ಥೆಯಿಂದಾಗಿ ನಮ್ಮ ಮಣ್ಣಿನಲ್ಲಿರುವಂತಹ ಏನು ಈ ರೋಗಗಳು ಬಂದಾಗ ರೋಗ ನಿರೋಧಕ ಶಕ್ತಿಯನ್ನು ನಮ್ಮ ಮಣ್ಣಿನಲ್ಲಿ ಕಳ್ಕೊಂಡ ಕಾರಣ ಆ ರೋಗಾಣುಗಳ ಸಂಖ್ಯೆ ಜಾಸ್ತಿಯಾಗಿ ಹೋಗಿದೆ. ಹಾಗಾಗಿ ಆ ರೋಗಾಣುಗಳ ಸಂಖ್ಯೆ ಜಾಸ್ತಿ ಆದ ಕಾರಣ ನಮಗೆ ಈ ರೀತಿಯ ರೋಗಗಳು ಬರ್ತಾ ಉಂಟು. ಈ ರೋಗ ಕೀಟಗಳನ್ನು ನಾವು ನಿಯಂತ್ರಣ ಮಾಡಬೇಕು ಅಂತೇಳಿ ಆದರೆ ನಮಗೆ ಮೊದಲು ಗೊತ್ತಿರಬೇಕು ನಮಗೆ ಶತ್ರು ಕೀಟ ಯಾವುದು, ಮಿತ್ರ ಕೀಟ ಯಾವುದು ಅಂತ ಹೇಳಿಕೊಂಡು ಆ ಮಿತ್ರ ಕೀಟಗಳ ಉಳಿವಿಕೆಗೆ ನಾವು ಹೆಚ್ಚಿನ ಒಂದು ವ್ಯವಸ್ಥೆ ಮಾಡಿಕೊಟ್ಟಾಗ ಈ ಮಿತ್ರ ಕೀಟಗಳು ಉಳಿಕೆಯಾಗಿ ಶತ್ರು ಕೀಟಗಳು ನಾಶ ಆಗ್ತದೆ. ಉದಾಹರಣೆಗೆ ಅಡಿಕೆಯಲ್ಲಿ ಬರುವಂಥ ಬೇರುಹುಳದಂಥ ಸಮಸ್ಯೆ, ಆ ಬೇರುಹುಳದ ಸಮಸ್ಯೆಗೆ ಈಗ ಹೊಸತಾದಂಥ ಆ ಬೇರುಹುಳವನ್ನೇ ಕೊಲ್ಲುವಂಥ ಜೀವಾಣುಗಳನ್ನು ಅಥವಾ ಬ್ಯಾಕ್ಟೀರಿಯಾವನ್ನು ಈಗ ತಯಾರು ಮಾಡಿ ಬಿಟ್ಟಿದ್ದಾರೆ. ಹಾಗಾಗಿ ಅಂತಹ ಒಂದು ಬ್ಯಾಕ್ಟೀರಿಯಾಗಳ ಸಂಖ್ಯೆಯನ್ನು ನಾವು ನಮ್ಮ ಭೂಮಿಯಲ್ಲಿ ಮಣ್ಣಿನಲ್ಲಿ ಹೆಚ್ಚಾಗಿ ಮಾಡಿದರೆ ಆ ಕೀಟಗಳ ಸಂಖ್ಯೆಯನ್ನು ಕಡಿಮೆ ಮಾಡಬಹುದು. ಎಲ್ಲ ಕೀಟಗಳು ಶತ್ರುಗಳಲ್ಲ, ಎಲ್ಲ ಕೀಟಗಳು ಮಿತ್ರಗಳು ಅಲ್ಲ, ಅದು ಐಡೆಂಟಿ ಮಾಡುವಂಥ ಇದು ನಮಗೆ ರೈತರಿಗೆ ಗೊತ್ತಿರಬೇಕು. ಆಗ ಮಾತ್ರ ನಾವು ನಮ್ಮ ಕೀಟ ರೋಗಗಳನ್ನು ನಿಯಂತ್ರಣ ಮಾಡಬಹುದು. ಮುಖ್ಯವಾಗಿ ಇಲ್ಲಿ ಕೀಟ ರೋಗಗಳ ನಿಯಂತ್ರಣ ಮಾಡಲಿಕ್ಕೆ ಒಂದು ನಾನು ಹೇಳುವಂಥದ್ದು ಏನು ಅಂತ ಹೇಳಿದ್ರೆ, ಕೀಟಗಳ ಬೆಳವಣಿಗೆಗೆ ಬೇಕಾದಂಥ ಪ್ರಾಕೃತಿಕ ವಾತಾವರಣ ಭೂಮಿಯಲ್ಲಿ ಇದ್ದಾಗ ನಾವು ಅದಕ್ಕೆ ವ್ಯತಿರಿಕ್ತವಾಗಿ ನಾವು ಹೋಗಬಾರ್ದು. ಈಗ ಭತ್ತದ ಗದ್ದೆಯಲ್ಲಿ ಕೀಟ ನಿಯಂತ್ರಣ ಮಾಡೋದು ಹೇಗೆ ಅಂತ ಹೇಳಿಕೊಂಡು ಭತ್ತದ ಗದ್ದೆಯಲ್ಲಿ ನಾವು ಕೀಟಗಳಿಗೆ ಆಹ್ವಾನವನ್ನು ನಾವೇ ಕೊಡ್ತಾ ಇದ್ದೇವೆ. ನಾಟಿ ಮಾಡಿ 10-15 ದಿವಸ ತನಕ ಪೂರ್ತಿ ಗದ್ದೆಯಲ್ಲಿ ನಾವು ನೀರನ್ನು ಕಟ್ಟುವಂಥದ್ದು. ಈ ನೀರನ್ನು ಕಟ್ಟಿದಾಗ ನೀರಿನ 2-4 ಇಂಚು ನೀರು ಕಟ್ಟಿದಾಗ ತಳಭಾಗದಲ್ಲಿ ತಂಪಾಗ್ತದೆ, ಸೂರ್ಯನ ಬೆಳಕು ಅಲ್ಲಿಗೆ ಬೀಳುವುದಿಲ್ಲ. ಆವಾಗ ಆ ಕೀಟಗಳ ಸಂಖ್ಯೆಗೆ ಅವಕಾಶ ನಾವು ಮಾಡಿಕೊಟ್ಟ ಹಾಗೆ. ಒಂದನೇದಾಗಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ವಾತಾವರಣವು ಕೂಡ ಕೀಟಗಳಿಗೆ ಒಳ್ಳೆಯ ಇದಾಗಿರ್ತದೆ, ಪ್ರಕೃತಿದತ್ತವಾಗಿ ಅವುಗಳ ಅದು ಜೀವಿತಾವಧಿ, ಯಾಕೆಂತೇಳಿ ಅವುಗಳ ವಂಶಾಭಿವೃದ್ಧಿ ಮಾಡಲಿಕ್ಕೆ ಅದೇ ಕಾಲ ಅವುಗಳಿಗೆ ಸೂಕ್ತ, ಮತ್ತು ನಾವು ಪೂರಕವಾದಂಥ ವಾತಾವರಣ ಸೃಷ್ಟಿ ಮಾಡಿಕೊಡ್ತಾ ಇದ್ದೇವೆ. ಈ ರೀತಿಯ ಒಂದು ಸಿಂಪಲ್ ಆದಂಥ ನಿವಾರಣಾ ಉಪಾಯಗಳನ್ನು, ನೀರನ್ನು 2 ಸೆಕೆಂಡ್ಸ್ ಕಟ್ಟುದು ಅಥವಾ ನೀರನ್ನು ಬಿಡುದು, ಆವಾಗ ಭೂಮಿಯ ಮಣ್ಣಿಗೂ ಕೂಡ ಸೂರ್ಯನ ಬೆಳಕು ಬೀಳ್ತದೆ. ಅಲ್ಲಿ ಏನಾದರೂ ಕೋಶಗಳಿದ್ರೆ ಆ ಕೋಶಗಳಿಗೆ ಹೀಟ್ ಜಾಸ್ತಿಯಾಗಿ ಪ್ರಾರಂಭ ಹಂತದಲ್ಲಿ ಅದು ಕೀಟವಾಗಿ ಹೊರ ಬಂದ ನಂತರ ಅವುಗಳು ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮಾಡಿಕೊಳ್ತೇವೆ ಅವ ದೇಹದಲ್ಲಿ. ಪ್ರಾರಂಭ ಹಂತದಲ್ಲಿ ಅವುಗಳನ್ನು ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯತೆ ಉಂಟು. ಮುಖ್ಯವಾಗಿ ನನ್ನ ಅನುಭವದಲ್ಲಿ ನೀರೇ ಕೀಟ ಮತ್ತು ರೋಗಗಳಿಗೆ ನಾವು ಆಹ್ವಾನ ಕೊಟ್ಟಾಗೆ ನೀರಿನ ಮಿತ ಬಳಕೆ ಮಾಡದಿದ್ದಾಗ. ಆವಾಗಲೇ ಒಂದು ವಿಚಾರವನ್ನು ನೀವು ಪ್ರಸ್ತಾಪ ಮಾಡಿರಿ, ಏಕ ಬೆಳೆಯ ಬದಲಿಗೆ ಬಹು ಬೆಳೆ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು ಅಂತ. ಈ ಅಡಿಕೆಯನ್ನೇ ಆಧಾರವಾಗಿ ಇಟ್ಕೊಂಡು ಹೇಳುವುದಿದ್ರೆ ಬಹು ಬೆಳೆಯ ಒಂದು ಸಾಧ್ಯತೆಗಳು ಮತ್ತು ಏನಿನ ಅಂಶವನ್ನು ಗಮನಿಸಬೇಕು ಅಂತ, ಎಷ್ಟು ಎಡೆಬೆಳೆ ಹಾಕಬೇಕು, ಎಷ್ಟು ಮಿಶ್ರ ಬೆಳೆ ಇರಬೇಕು ಅಂತ. ನಮ್ಮ ಭೂಮಿಯ ಅಥವಾ ನನ್ನ ಕ್ಷೇತ್ರ ಈಗ ಒಂದು 3 ಎಕರೆ ಅಥವಾ 4 ಎಕರೆ ಜಾಗ ಉಂಟು ಅಂತೇಳಿ ಆದರೆ ಆ ಕ್ಷೇತ್ರದ ಒಂದು ಪರಿಚಯ ನನಗಿರಬೇಕು. ನನ್ನ ಕ್ಷೇತ್ರದಲ್ಲಿ ಯಾವ ರೀತಿಯ ವ್ಯವಸ್ಥೆಗಳನ್ನು ನಾವು ಮಾಡಿಕೊಂಡಾಗ ನನಗೆ ಉತ್ಪಾದನೆ ಜಾಸ್ತಿ ಮಾಡಿಕೊಳ್ಳಬಹುದು ಅಂತ ಹೇಳಿಕೊಂಡು ಅಂತ ಹೇಳಿದರೆ, ನಾನು ಮೊದಲು ಹೇಳುವಂಥದ್ದು ಆ ಕ್ಷೇತ್ರದ ಮಣ್ಣಿನ ಗುಣ. ಯಾವಾಗ ಫಲವತ್ತತೆ ಕಡಿಮೆ ಇರುವಂಥ ಮಣ್ಣಿನ ಗುಣದಲ್ಲಿ ನಾವು ಹೆಚ್ಚು ಬೆಳೆಗಳನ್ನು ಹಾಕಿದಾಗ ಆ ಮಣ್ಣಿನಲ್ಲಿ ಅದರ ಸಾಮರ್ಥ್ಯ ಉಂಟಾ ಇಲ್ವ ಅಂತೇಳಿ ಗೊತ್ತಿಲ್ಲದೆ ಎಷ್ಟು ಬೆಳೆ ಹಾಕಿದ್ದೇವೆ ಅಷ್ಟು ಬೆಳೆಯಲ್ಲಿ ನಮಗೆ ಸಮರ್ಪಕವಾದಂಥ ಉತ್ಪಾದನೆ ಬರಲಿಕ್ಕೆ ಸಾಧ್ಯತೆ ಇಲ್ಲ. ಉದಾಹರಣೆಗೆ ಮರಳು ಮಿಶ್ರಿತ ಮಣ್ಣು ಅಂತೇಳುವಂಥ ಒಂದು ಪ್ರದೇಶ, ಆ ಮರಳು ಮಿಶ್ರಿತ ಪ್ರದೇಶದಲ್ಲಿ ನಾವು ಬಹು ಬೆಳೆ ಪದ್ಧತಿಯನ್ನು ಮಾಡಬೇಕಾದ್ರೆ ಬಹಳ ಜಾಗ್ರತೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ, ಒಂದನೇದಾಗಿ ಮರಳು ಮಿಶ್ರಿತ ಪ್ರದೇಶದ ಮಣ್ಣಿನಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಅಂಶವೂ ಇಲ್ಲ. ಮಳೆಗಾಲದಲ್ಲಿ ಅದಕ್ಕೆ ಸರಿಯಾದಂಥ ಬಸಿಗಾಲುವೆ ವ್ಯವಸ್ಥೆ ಇಲ್ಲ ಅಂತೇಳಿ ಆದರೆ ನೀರು ಅಲ್ಲಿ ಹೆಚ್ಚು ಶೇಖರಾಗಿ ಮಳೆಗಾಲದಲ್ಲಿ ನಮಗೆ ಬೆಳೆ ನಾಶ ಆಗುವಂಥ ಪರಿಸ್ಥಿತಿ ಉಂಟು. ಹಾಗಾಗಿ ಮರಳು ಮಿಶ್ರಿತ ಮಣ್ಣು ಮತ್ತು ಬೇರೆ ಅವರವರ ಪ್ರದೇಶದ ಮಣ್ಣಿನಲ್ಲಿ ನೀರನ್ನು ಹಿಡಿಟ್ಟುಕೊಳ್ಳುವ ಮತ್ತು ನೀರನ್ನು ಯಾವಾಗ ಬೇಕಾದರೂ ಅದನ್ನು ಬಿಟ್ಟುಕೊಡುವಂಥ ವ್ಯವಸ್ಥೆ ಇರುವಂಥ ಮಣ್ಣಿನಲ್ಲಿ ಬಹುಬೆಳೆ ಪದ್ಧತಿಯನ್ನು ಮಾಡಿಕೊಳ್ಳಬಹುದು. ಆ ಬಹುಬೆಳೆ ಪದ್ಧತಿ ಮಾಡುವಾಗ ಒಂದು ಬೆಳೆ ಮತ್ತೊಂದು ಬೆಳೆಗೆ ಏನು ಪೂರಕವಾದಂಥ ಬೆಳೆಯನ್ನೇ ಮಾಡಬೇಕು. ಉದಾಹರಣೆಗೆ ಅಡಿಕೆ ತೋಟದಲ್ಲಿ ಗೇರು ಸಸಿಯನ್ನು ಗೇರು ಕೃಷಿ ಮಾಡುವಂಥ ಅದು ಅವುಗಳಿಗೆ ಪೂರಕ ಅಲ್ಲ. ಈ ರೀತಿ ಒಂದು ಕೃಷಿಗೆ ಒಂದು ಕೃಷಿ ಪೂರಕ, ಈ ಪೂರಕವಾದಂಥ ಬೆಳೆಗಳು ಯಾವುದು ಅಂತೇಳಿ ಒಂದು ತಿಳ್ಕೊಂಡು ಅಲ್ಲಿ ಬಹು ಬೆಳೆ ಪದ್ಧತಿಯನ್ನು ಅಡಿಕೆಯಲ್ಲಿ ಬೇರೆ ಬೇರೆ ಸಾಂಬಾರು ಪದಾರ್ಥಗಳಾದಂಥ ಜಾಯಿಕಾಯಿ ಲವಂಗ ನಾವು ಇಲ್ಲಿ ಬಾಯಲ್ಲಿ ಹೇಳಿದಷ್ಟು ಸುಲಭದಲ್ಲಿ ಅವುಗಳನ್ನು ಮಾಡೋದು ಕಷ್ಟ ಉಂಟು. ಆದರೆ ಅದಕ್ಕೆ ಬೇಕಾದಂಥ ಅಧ್ಯಯನ ಮೊದಲೇ ಮಾಡ್ಕೊಳ್ಬೇಕು ಪೂರ. ನಂತರ ವ್ಯವಸ್ಥೆ ಸರಿ ಉಂಟು, ತಾನು ಮಾಡಬಹುದು, ತಾನು ಸ್ವತಃ ಕೆಲಸ ಮಾಡ್ತೇನೆ ಅಂತ ಹೇಳಿದ್ರೆ ಅಲ್ಲಿ ಕೊಕ್ಕೋ ಗಿಡಗಳನ್ನು ನಾಟಿ ಮಾಡ್ಬೋದು. ಕೊಕ್ಕೋ ಗಿಡ ನಾಟಿ ಮಾಡುವಂಥ ರೈತರು ವಿಶೇಷವಾದಂಥ ಒಂದು ಜ್ಞಾನವನ್ನು ಪಡ್ಕೊಳ್ಬೇಕು. ಕೊಕ್ಕೋ ಗಿಡವನ್ನು ಕಟ್ ಮಾಡುವಂಥದ್ದು, ಅದನ್ನು ಫ್ರೋನಿಂಗ್ ಮಾಡುವಂಥದ್ದು ಸರಿಯಾದ ರೀತಿಯಲ್ಲಿ ಆಗಲಿಲ್ಲ ಅಂತ ಹೇಳಿದ್ರೆ ಎಷ್ಟೋ ಜನ ಮಾಡಿದಂಥ ರೈತರು ಕೊಕ್ಕೋ ಗಿಡ ಮುಖ್ಯ ಬೆಳೆಗೆ ತೊಂದರೆ ಕೊಡುವಂಥ ಸಾಧ್ಯತೆ ಉಂಟು. ಆದರೂ ಅದು ಒಂದಕ್ಕೊಂದು ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥದ್ದು, ಈ ರೀತಿ ಮಣ್ಣಿಗೆ ಮತ್ತು ಆ ಬೆಳೆಗೆ ಒಂದಕ್ಕೊಂದು ಪೂರಕವಾಗಿರುವಂಥ ಕೃಷಿಯನ್ನು ಅಥವಾ ಬಹುಬೆಳೆ ಪದ್ಧತಿಯನ್ನು ನಮ್ಮ ತೋಟದಲ್ಲಿ ಖಂಡಿತ ಅಳವಡಿಸಿಕೊಳ್ಬೋದು. ಅಳವಡಿಸಿಕೊಂಡಾಗ ಆದಾಯ ಹೆಚ್ಚಾಗ್ತದೆ. ರೈತರು ಎದುರಿಸುವಂತಹ ಪ್ರಮುಖ ಸವಾಲು ಅಂತ ಅಂದ್ರೆ ಬಹುಶಃ ಬೆಳೆಯ ಸಂರಕ್ಷಣೆ ಮಾಡುವಂತಹ. ಹೌದು, ಈ ವಿಚಾರದಲ್ಲಿ ನಿಮ್ಮ ಅನುಭವ ಮಾತೇನು? ಬೆಳೆ ಸಂರಕ್ಷಣೆ ಮಾಡಬೇಕು ಅಂತ ಹೇಳಿ ಒಂದು ಪ್ರಕೃತಿಯಿಂದ ಆಗುವಂತಹ ತೊಂದರೆಗಳು, ಉದಾಹರಣೆಗೆ ವಿಪರೀತ ಮಳೆ ಬರುವಂತದ್ದು. ಈ ಮಳೆ ಬಂದಾಗ ಏನು ನಾವು ನಿರೀಕ್ಷೆ ಮಾಡೋದಕ್ಕಿಂತ ಹೆಚ್ಚು ಮಳೆ ಬಂದಾಗ, ಉದಾಹರಣೆಗೆ ಈ ವರ್ಷವೇ ನಮ್ಮ ಭತ್ತ ಬೆಳೆಗಾರರಿಗೆ ತುಂಬಾ ಕಷ್ಟ ಆಗಿದೆ. ಬೆಳೆ ಸಂರಕ್ಷಣೆಯನ್ನು ಮಾಡಿಕೊಳ್ಳುವುದೇ ಯಾವ ರೀತಿ ಅಂತೇಳಿ ತುಂಬಾ ಕಷ್ಟ ಆಗಿದೆ. ಎರಡನೇದಾಗಿ ತೋಟಗಳು, ವಿಪರೀತ ಮಳೆ ಬಂದ ವರ್ಷ ನಾವು ನಮ್ಮ ಬೆಳೆಗೆ ಮುನ್ಸೂಚನೆ ಈಗಿನ ಪರಿಸ್ಥಿತಿಯನ್ನು ನಾವು ಅವಲೋಕಿಸಿದರೆ ಒಂದು 15 ವರ್ಷಗಳ ಮೊದಲು ನಮಗೆ ಈ ರೀತಿ ಮಳೆ ಬರ್ತದೆ ಅದು ಏನೋ ಬರ್ತಾ ಉಂಟು ಅಂತೇಳಿ, ಈಗ ಹಾಗಲ್ಲ, ಚಂಡಮಾರುತ ಬರ್ತದೆ, ಮೊದಲು ಕೂಡ ಇದೇ ರೀತಿ ಮಳೆ ಬರ್ತಾ ಇತ್ತು. ಆದರೆ ಆ ಚಂಡಮಾರುತ ಅಂತೇಳುವಂಥ ವಿಚಾರ ರೈತರಿಗೆ ಗೊತ್ತಾಗ್ತಿರಲಿಲ್ಲ. ಅವರು ನಕ್ಷತ್ರಗಳು ಮತ್ತು ಆ ಒಂದು ಮಾಸಗಳನ್ನು ಲೆಕ್ಕ ಹಾಕಿ ಈ ಮಾಸದಲ್ಲಿ ಹೀಗೆ ಆಗ್ತದೆ, ಇದು ಪ್ರಕೃತಿಯಲ್ಲಿ ಮೊದಲು ಆಗ್ತಾ ಇತ್ತು. ಆದರೆ ಈಗ ಹೆಚ್ಚು ವೈಜ್ಞಾನಿಕತೆ ತಿಳಿದ ಕಾರಣ ನಿಖರವಾಗಿ ಹೇಳ್ತಾರೆ ಇಂಥ ಸಮಯದಲ್ಲಿ ಮಳೆ ಬರ್ತದೆ, ಚಂಡಮಾರುತ ಬರ್ತದೆ, ಈ ವರ್ಷ ಮಳೆಯ ಸಮೀಕ್ಷೆ ಹೀಗಿದೆ ಅಂತ ಹೇಳಿಕೊಂಡು ಸಾಧಾರಣ ಮೇ ತಿಂಗಳಲ್ಲಿ ನಮಗೊಂದು ಮುನ್ಸೂಚನೆ ಸಿಗ್ತದೆ, ಮುಖ್ಯವಾಗಿ ಅಡಿಕೆ ಬೆಳೆಗಾರರಿಗೆ ಈ ವರ್ಷದ ಮಳೆಯ ಪ್ರಮಾಣ. ಈ ವರ್ಷ ಮೇ ತಿಂಗಳಲ್ಲಿ ಮುನ್ಸೂಚನೆ ಏನು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಸಾಧಾರಣ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಇದೆ ಅಂತ ಹೇಳಿಕೊಂಡು, ಕಳೆದ 2 ವರ್ಷಕ್ಕಿಂತ ಮೊದಲು ಬಹಳ ನಮಗೆ ಇಲ್ಲಿ ಕೊಳೆರೋಗ ಬಂತು, ಆ ವರ್ಷವೇ ಮುನ್ಸೂಚನೆ ಕೊಟ್ಟಿದ್ದಾರೆ ನಮಗೆ ಈ ಸಲ ಜುಲೈ ಜೂನ್ 15 ನಂತರ ಜುಲೈ ಆಗಸ್ಟ್ ತಿಂಗಳಲ್ಲಿ ಒಳ್ಳೆ ಮಳೆ ಬರ್ತದೆ ಅಂತೇಳಿ. ಈ ರೀತಿ ಪ್ರತಿ ವರ್ಷದ ಈಗಿನ ಈ ಹೊಸ ಸಂದರ್ಭದಲ್ಲಿ ಆ ಮುನ್ಸೂಚನೆ ಆಧಾರದ ಮೇಲೆ ಈ ಅಡಿಕೆ ಬೆಳೆಗಾರರು ಕೊಳೆ ರೋಗವನ್ನು ನಿಯಂತ್ರಣ ಮಾಡಲಿಕ್ಕೆ ಮಳೆಯ ನಿರೀಕ್ಷೆ, ಈಗ ಅಕ್ಟೋಬರ್ ಸೆಪ್ಟೆಂಬರಲ್ಲಿ ಮಳೆ ಹೆಚ್ಚು ಉಂಟು ಅಂತೇಳಿ ಆದಾಗ ಹೆಚ್ಚಿನವರು ತಾವು ಬಿಡುವಂಥ ಮದ್ದನ್ನು ಮುಂದೆ ಕೊಂಡೋಗ್ತಾರೆ. ಆದರೆ ಆ ರೀತಿಯ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಯೋಚನೆ ಮಾಡಿಕೊಂಡು ಸಮಯಕ್ಕೆ ತಕ್ಕಂತೆ ಪರಿಸರಕ್ಕೆ ಮತ್ತು ನಮ್ಮ ಈಗಿನ ವೈಜ್ಞಾನಿಕ ರೀತಿಯಲ್ಲಿ ಬರುವಂಥ ವಿಚಾರಗಳಿಗೆ ನಾವು ಅದಕ್ಕೆ ಯೋಚನೆ ಮಾಡಿದರೆ ನಮ್ಮ ಬೆಳೆಯನ್ನು ಖಂಡಿತ ರಕ್ಷಣೆ ಮಾಡಿಕೊಳ್ಬೋದು. ಬಹುಶಃ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತೇನೆ, ಕಾಡು ಪ್ರಾಣಿಗಳು ಇವುಗಳಿಂದ ಬೆಳೆಯ ಒಂದು ಸಂರಕ್ಷಣೆ ಮಾಡುವುದು ಹೇಗೆ ಅಂತ ರೈತರಿಗೆ ದೊಡ್ಡ ಸವಾಲಾಗಿಯೇ ಇತ್ತೀಚಿನ ವರ್ಷಗಳಲ್ಲಿ ಕಾಡ್ತಾ ಇದೆ. ಖಂಡಿತ, ಈಗ ನನ್ನ ಅನುಭವದಲ್ಲಿ ಹೇಳೋದು ಅಂತ ಹೇಳಿದರೆ ನಾವು ಸ್ವಲ್ಪ ಕಾಡು ಪ್ರದೇಶದಿಂದ ಸ್ವಲ್ಪ ಹೊರಗಡೆ ಇರುವಂಥದ್ದು, ಉದಾಹರಣೆಗೆ ಸುಳ್ಯ, ಮಡಿಕೇರಿ, ಪುತ್ತೂರು, ಒಂದು ನಮ್ಮ ಚಾರ್ಮಾಡಿ ಆ ಏರಿಯಾದಲ್ಲಿ ಕಾಡು ಪ್ರಾಣಿಗಳ ಹಾವಳಿ, ಯಾಕಂತ ಹೇಳಿದ್ರೆ ಅವುಗಳ ವಾಸಸ್ಥಾನ ಕಾಡು, ಅದರ ಬದಿಯಲ್ಲಿ ನಮ್ಮ ಕೃಷಿ ಭೂಮಿ ಇದೆ, ಅವುಗಳಿಗೆ ಕಾಡಿಗೂ ಕೃಷಿಗೂ ವ್ಯತ್ಯಾಸ ಇಲ್ಲ. ಹಾಗಾಗಿ ಅವುಗಳಿಗೆ ಹಸಿವಾದಾಗ ಯಾವನೇ ಮನುಷ್ಯನಾದರೂ ಕೂಡ ಏನನ್ನಾದರೂ ತಿನ್ನುವ ಅಂತೇಳುವಂತ ಇದು ಬರ್ತದೆ. ನಮಗೂ ಕೂಡ ಹಾಗೆ ಸಮಯ ತಪ್ಪಿ ಹಸಿವಾಗ್ತಾ ಉಂಟು ಅಂತ ಹೇಳಿದ್ರೆ ನಾವು ಏನನ್ನಾದರೂ ಕೈ ಹಾಕಿ ತಿಂದೇ ತಿಂತೇವೆ, ಬದುಕಲಿಕ್ಕಾಗಿ, ಎಲ್ಲರೂ ಬದುಕಲಿಕ್ಕಾಗಿ ಹೋರಾಟ ಮಾಡುವಂತಹದ್ದು. ಹಾಗಾಗಿ ನಾವು ನಮ್ಮ ಕೃಷಿ ಕ್ಷೇತ್ರದಲ್ಲಿ ಈಗ ಪ್ರಾಣಿಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಬೇಕಾದಷ್ಟು ಸರ್ಕಾರವು ಕೂಡ ಪ್ರಯತ್ನ ಮಾಡ್ತಾ ಉಂಟು. ನನ್ನ ಅನುಭವದಲ್ಲಿ ಪ್ರಾಣಿಗಳನ್ನು ನಿಯಂತ್ರಣ ಮಾಡುವಂಥದ್ದು ಆಯಾಯ ರೈತರ ಮತ್ತು ಆಯಾಯ ಪ್ರದೇಶದ ಅವರ ಒಂದು ವಿವೇಚನೆಗೆ ಬಿಟ್ಟದ್ದೇ ಹೊರತು ಇಂಥದ್ದೇ ಮಾಡಿದರೆ ಹೀಗೆ ಆಗ್ತದೆ ಅಂತ ಹೇಳುವಂಥದ್ದು ಹೇಳುದು ನಿಖರವಾಗಿ ಸೋಲಾರ್ ಫೆನ್ಸಿಂಗ್ ಅಂತ ಮಾಡ್ಕೊಳ್ಬಹುದು ಅವರ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ. ಕೊನೆಯ ಪ್ರಶ್ನೆಯನ್ನ ಕೇಳ್ತೀರಿ, ಈಗ ಮೌಲ್ಯವರ್ಧಿತ ಉತ್ಪನ್ನಗಳನ್ನ ರೈತ ಮಟ್ಟದಲ್ಲಿ ಮಾಡುವ ಅವಶ್ಯಕತೆ ಏನು ಅಂತ. ಮೌಲ್ಯವರ್ಧಿತ ಉತ್ಪಾದನೆಯನ್ನು ರೈತ ಮಟ್ಟದಲ್ಲಿ ಮಾಡಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಆದ್ರೆ ರೈತ ಇತರ ಅಂತ ಹೇಳಿದ್ರೆ ತಾನು ಬೆಳೆದಂತ ಬೆಳೆಯನ್ನು ನೇರವಾಗಿ ಮಾರಾಟ ಮಾಡುವುದರಿಂದ ಅವನಿಗೆ ಅದರಿಂದ ಆದಾಯ ಕಡಿಮೆ. ಆ ಮೌಲ್ಯ ವರ್ಧನೆಯನ್ನು ಮಾಡಿದಾಗ ಮಾತ್ರ ಅವನ ಬೆಳೆಗೆ ಅದನ್ನು ನಾವು ಈಗ ಏನಾಗ್ತಾ ಉಂಟು ಅಂತ ಹೇಳಿದ್ರೆ ಅದಕ್ಕೆ ಒಂದು ವರ್ಗದವರಿದ್ದಾರೆ, ಬೆಳೆಗಳನ್ನು ಖರೀದಿ ಮಾಡುವುದು, ಆ ಖರೀದಿ ಮಾಡಿದಂಥದ್ದು ವರ್ಧನೆ ಮೌಲ್ಯ ಮಾಡುವಂಥದ್ದು ಈ ವರ್ಗ ಒಂದಿದೆ, ಬೆಳೆಗಾರರ ವರ್ಗ, ಮೌಲ್ಯ ವರ್ಧನೆಯನ್ನು ಮಾಡುವಂಥ ವರ್ಗ, ಗ್ರಾಹಕರ ವರ್ಗ. ಆ ಮೌಲ್ಯ ವರ್ಧನೆಯನ್ನು ಮಾಡುವಂಥದ್ದು ಈಗ ನಮ್ಮ ಕೆಲವು ಸರ್ಕಾರಗಳ ಒಂದು ಧೋರಣೆಯಿಂದಾಗಿ ರೈತರ ಗುಂಪುಗಳನ್ನು ಮಾಡಿಕೊಂಡು ಅಲ್ಲಿ ಮೌಲ್ಯವರ್ಧನೆಯನ್ನು ರೈತರೇ ಮಾಡಿಕೊಂಡು ಪ್ರಾರಂಭ ಹಂತ ಆಗಿ ಈಗ ಸಾಧಾರಣ ಮಟ್ಟಿಗೆ ಬರ್ತಾ ಉಂಟು. ಉದಾಹರಣೆಗೆ ರೈತ ಉತ್ಪಾದಕ ಕಂಪನಿ ಕಂಪನಿಗಳು ಸ್ಟಾರ್ಟ್ ಆಗಿದ್ದಾವೆ. ಉದಾಹರಣೆಗೆ ಅಕ್ಕಿ ಭತ್ತದಿಂದಲೇ ಬೇಕಾದಷ್ಟು ಮೌಲ್ಯವರ್ಧನೆಗಳನ್ನು ಮಾಡಿಕೊಳ್ಳಲಿಕ್ಕೆ ಅವಕಾಶಗಳುಂಟು. ಈಗ ನಾವು ನೋಡುವಂಥದ್ದು ಅಕ್ಕಿ ಒಂದು ಮಾತ್ರ, ಹೊರತು ಅದರಿಂದ ಸಜ್ಜಿಗೆ ಮಾಡ್ಬೋದು, ರವೆ ಮಾಡ್ಬೋದು. ಇದನ್ನು ನಮ್ಮ ರೈತರೇ ಅಥವಾ ರೈತ ಕಂಪನಿಗಳೇ ಮಾಡಿದಾಗ ಅವರಿಗೆ ಒಂದು ಕೆಜಿಗೆ ಏನು ಬರ್ತಾ ಉಂಟು, ಅದಕ್ಕಿಂತ ಒಂದು ಪಟ್ಟು ಅಥವಾ ಒಂದೂವರೆ ಪಟ್ಟು ಹೆಚ್ಚಾಗಿ ಬರುವಂಥದ್ದು. ಈ ನಿಟ್ಟಿನಲ್ಲಿ ರೈತರು ತಾವು ಬೆಳೆದಂಥ ವಸ್ತುಗಳನ್ನು ಆ ಒಬ್ಬ ರೈತನಿಗೆ ಆಗೋದಿಲ್ಲ. ಯಾಕಂತ ಹೇಳಿದರೆ ನಾನೀಗ ಒಂದು 5 ಕ್ವಿಂಟಲ್ ಅಕ್ಕಿ ಬೆಳೆದ್ರೆ ಅದನ್ನು ನಾನು ಮೌಲ್ಯವರ್ಧನೆ ಮಾಡ್ತೇನೆ ಅಂತ ಹೇಳಿದರೆ ನನ್ನಿಂದ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಒಂದು 3-4 ಮಂದಿ ರೈತರು ಸೇರಿಕೊಂಡು, ಸಂಘಟನೆಗಳು ಸೇರಿಕೊಂಡು ಪ್ರತಿಯೊಂದು ವಿಷಯದಲ್ಲಿಯೂ ಕೂಡ ಹೆಚ್ಚಿನ ಒಂದು ತಾಂತ್ರಿಕತೆ ಬೆಳೆದು ಬಂದಿದೆ. ನಾವು ಬೆಳೆಯುವಂಥ ಅನಾನಸ್ ಆಗಲಿ ಅಥವಾ ಬನಾನಾ ಆಗಲಿ ಅಥವಾ ಪಪ್ಪಾಯ ಆಗಲಿ, ಇವುಗಳನ್ನೆಲ್ಲವನ್ನು ಕೂಡ ಮೌಲ್ಯವರ್ಧನೆ ಮಾಡಿದಾಗ ಮಾತ್ರ ಆ ರೈತರಿಗೆ ಸಿಗುವಂಥದ್ದು. ಹಾಗಾಗಿ ಸಣ್ಣ ಸಣ್ಣ ರೈತ ಗುಂಪುಗಳು ಈ ಮೌಲ್ಯವರ್ಧನೆಗೆ ಅಂತ ಹೇಳುವಂಥ ಒಂದು ವ್ಯವಸ್ಥೆ ಮಾಡಿಕೊಂಡು, ಉತ್ಪಾದಕ ವರ್ಗ ರೈತರು ಇರ್ತಾರೆ, ಮೌಲ್ಯವರ್ಧನೆ ಮಾಡುವಂಥದ್ದು ರೈತ ವರ್ಗದವರೇ, ಗ್ರಾಹಕರಿಗೆ ನೇರವಾಗಿ ತಲುಪಿಸುವಂಥ ವ್ಯವಸ್ಥೆ ಮಾಡಿದಲ್ಲಿ ನಮ್ಮ ರೈತರಿಗೆ ಅದರಿಂದ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ. ಒಳ್ಳೆಯದು ಪ್ರಭಾಕರ ಮಯ್ಯ ಅವರೇ, ಸಮಗ್ರ ಸಾವಯವ ಕೃಷಿಯ ಒಂದು ಅನುಭವದ ಮಾತನ್ನು ಹೇಳಿದ್ರಿ. ನಿಸರ್ಗದ ಜೊತೆ ಜೊತೆಗೆ ಹತ್ತಿರ ಹತ್ತಿರವಾಗಿ ನಾವು ಕೃಷಿಯನ್ನು ಮಾಡಿದಾಗ ಸಮಸ್ಯೆಗಳನ್ನು ಎದುರಿಸುವುದಕ್ಕೂ ಕೂಡ ಸಾಧ್ಯ ಆಗ್ತದೆ ಎನ್ನುವಂಥ ಒಂದು ಕಿವಿಮಾತನ್ನು ಕೂಡ ಹೇಳಿದ್ರಿ. ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಸಮಗ್ರ ಸಾವಯವ ಕೃಷಿ ಈ ಕುರಿತು ಪ್ರಭಾಕರ ಮಯ್ಯ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಸೇ ಲಘು ಸೀಮಾಂತ ಕಿಸಾನೋ ಕಾ ಭವಿಷ್ಯ ಹೋಗಾ ಸುರಕ್ಷಿತ ಔರ್ 60 ವರ್ಷ ಕಿ ಆಯು ಸೇ 3,000 ರೂಪಾಯಿ ಮಾಸಿಕ ಪೆನ್ಷನ್ ಹೋಗಿ ಸುನಿಶ್ಚಿತ 55 ರೂಪಾಯಿ ಸೇ 200 ರೂಪಾಯಿ ಕಿ ಮಾಸಿಕ ಕಿಶ್ತ ದೇಕರ್ ಪ್ರವೇಶ ಕರ್ ಸಕತೆ ಹೈ 18 ಸೇ 40 ವರ್ಷ ತಕ್ ಕೆ ಕಿಸಾನ್ ಇಸ್ ಅಂಶದಾಯಕ ಯೋಜನಾ ಮೇ ಸರ್ಕಾರ ದೇಗಿ ಬರಾಬರ್ ಕಾ ಯೋಗದಾನ ಸಭಿ ಕಿಸಾನ್ ಭಾಯಿ ಬಹನ್ ಇಸ್ ಯೋಜನಾ ಕೆ ಲಾಭ ಕೆ ಲಿಯೇ ಜನ್ ಸೇವಾ ಕೇಂದ್ರ ಮೇ ಜಾಯೇ ಔರ್ ಅಪ್ನಾ ನಿಶುಲ್ಕ ನಾಮಾಂಕನ್ ಕರಾಯೇ ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಅನ್ನದಾತಾ ಕೆ ಪರಿಶ್ರಮ ಕೋ ಸಂಬಲ್ ಪೆನ್ಷನ್ ಸೇ ಸುರಕ್ಷಿತ ಉನ್ಕಾ ಕರ್ ಕೃಷಿ ಏವಂ ಕಿಸಾನ್ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ದ್ವಾರ ಜನಿತ್ ಮೇ ಜಾರಿ. ಕೃಷಿ ಮಾಹಿತಿ ಕೇಳೋಣ. ರಬ್ಬರ್ ಮರಗಳಿಗೆ ಚಳಿಗಾಲ ಮತ್ತು ಬೇಸಿಗೆಯಲ್ಲಿ ಅನೇಕ ರೋಗಗಳು ಹಾನಿಯನ್ನು ಉಂಟು ಮಾಡುತ್ತವೆ. ಇವುಗಳನ್ನು ನಿಯಂತ್ರಣ ಮಾಡುವುದಕ್ಕೆ ಸಮಗ್ರ ಕ್ರಮವನ್ನು ಅನುಸರಿಸಬೇಕಾಗ್ತದೆ. ಕೊರಿನೋಸ್ಪೋರಾ ಎಲೆ ಚುಕ್ಕೆ ರೋಗ ಎನ್ನುವಂತಹದ್ದು ಒಂದು ಪ್ರಮುಖವಾದಂತಹ ರೋಗವಾಗಿದೆ. ಇದರ ರೋಗ ಲಕ್ಷಣಗಳು ಈ ರೀತಿಯಾಗಿವೆ. ಸಾಮಾನ್ಯವಾಗಿ ಎಲೆಯುದುರುವಿಕೆಯ ನಂತರ ಪುನಃ ಚಿಗುರಡಿಯುವಂತಹ ಜನವರಿ ಫೆಬ್ರವರಿ ತಿಂಗಳುಗಳಲ್ಲಿ ಇದರ ರೋಗದ ಬಾಧೆಯು ತೀವ್ರವಾಗಿ ಕಂಡುಬರುತ್ತದೆ. ಎಲೆಗಳ ಪ್ರಾಯದ ಭೇದವಿಲ್ಲದೆ ಈ ರೋಗವು ಬಾಧಿಸುವುದಾದರೂ ನಸು ಹಸುರಿರುವ ಎಳೆಯ ಚಿಗುರುಗಳಲ್ಲಿ ಈ ರೋಗದ ಹಾವಳಿಯು ಹೆಚ್ಚಾಗಿರುತ್ತದೆ. ತಳಿಗಳ ವ್ಯತ್ಯಾಸ, ಪ್ರಾದೇಶಿಕ ಏರುಪೇರುಗಳನ್ನು ಹೊಂದಿಕೊಂಡು ಈ ರೋಗದ ಲಕ್ಷಣಗಳು ವ್ಯತ್ಯಾಸಗೊಳ್ಳುತ್ತವೆ. ವಿವಿಧ ರೀತಿಗಳಲ್ಲಿ ವೃತ್ತಾಕೃತಿಯಲ್ಲಿ ಕಾಗದದಂತಿರುವ ಮಧ್ಯಭಾಗವನ್ನು ಒಳಗೊಂಡು ಕಡು ಕಂದು ಬಣ್ಣವನ್ನು ಹೊಂದಿರುವಂತಹ ಬದಿಗಳಿರುವ ಪೇಲವವಾದ ದೊಡ್ಡ ಕಲೆಗಳು ಎಲೆಗಳಲ್ಲಿ ಕಂಡುಬರುವುದು ಇದರ ಸಾಮಾನ್ಯವಾದಂತಹ ಲಕ್ಷಣ. ಕಂದು ಬಣ್ಣದ ಕಲೆಗಳ ಸುತ್ತ ಹಳದಿ ಬಣ್ಣವು ಹರಡಿರುವುದನ್ನು ನಾವು ಕಾಣಬಹುದು. ಈ ಕಲೆಗಳ ಮಧ್ಯಭಾಗವು ಕ್ರಮೇಣ ಗುಂಡಿಕ್ಕಿನಂತಹ ದ್ವಾರಗಳಾಗ್ತವೆ. ಇಂತಹ ಕಲೆಗಳು ಒಟ್ಟು ಸೇರಿ ದೊಡ್ಡ ಕಲೆಗಳಾಗಿ ಮಾರ್ಪಾಡು ಹೊಂದುವುದು ಸಾಮಾನ್ಯವಾದಂತಹ ಲಕ್ಷಣವಾಗಿದೆ. ರೋಗವು ಎಲೆಗಳ ನರಗಳನ್ನು ನರಬಳ್ಳಿಗಳನ್ನು ಬಾಧಿಸುವುದೇ ಅಲ್ಲದೆ ನರಗಳು ಕಡು ಕಂದು ಬಣ್ಣಕ್ಕೆ ಮಾಗುವಂತೆ ಮಾಡುತ್ತದೆ. ಪ್ರಧಾನ ನರಗಳನ್ನು ನರಬಳ್ಳಿಗಳನ್ನು ಬಾಧಿಸಿದಾಗ ಅವುಗಳು ಭೂಪಟದಲ್ಲಿರುವ ರೈಲು ಹಳಿಗಳಂತೆ ಗೋಚರಿಸುತ್ತವೆ. ರೋಗಬಾಧೆಯಿರುವ ನರಗಳ ಸುತ್ತಲೂ ಮೊದಲು ಹಳದಿ ಬಣ್ಣ, ನಂತರ ಕಡು ಕಂದು ಬಣ್ಣವನ್ನು ತೋರಿಸುತ್ತದೆ. ಆನಂತರ ಎಲೆಗಳು ಉದುರಿ ಬೀಳಬಹುದು. ಒಂದು ಸಣ್ಣ ಕಲೆಯು ಎಲೆಗಳ ತೊಟ್ಟಿನ ಕೆಳಗೆ ಅಥವಾ ಮಧ್ಯ ನರಗಳಲ್ಲಿ ಕಂಡುಬಂದರೂ ಆ ಎಲೆಗಳು ಉದುರಿ ಬೀಳುತ್ತವೆ. ತೋಟಗಳ ಬದಿಗಳಲ್ಲಿರುವ ಮರಗಳಲ್ಲಿ ಹೆಚ್ಚು ಬಿಸಿಲು ಬೀಳುವ ಗೆಲ್ಲುಗಳಲ್ಲಿ ರೋಗವು ಕ್ರಮೇಣ ತೀಕ್ಷ್ಣವಾಗಿ ಕಂಡುಬರುತ್ತದೆ. ತೀಕ್ಷ್ಣವಾದ ರೋಗಬಾಧೆಯಿಂದ ಸಣ್ಣ ರೆಂಬೆ ಕೊಂಬೆಗಳು ಒಣಗಿ ಹೋಗಬಹುದು. ಎಲೆಗಳು ಉದುರಿದ ಮೇಲೆ ಚಿಗುರುವಂತಹ ಎಳೆಯ ಚಿಗುರುಗಳಿಗೆ ಪುನಃ ರೋಗಬಾಧೆ ಉಂಟಾಗಬಹುದು. ಈ ರೀತಿಯಲ್ಲಿ ರೋಗವು ಮರುಕಳಿಸಿದರೆ ಮರವು ಒಣಗಿ ಸಾಯಬಹುದು. ಚಿಗುರುಡೆಯುವಾಗ ಇದ್ದಂತಹ ಹವಾಮಾನದ ಏರುಪೇರು ಅಥವಾ ಅತಿ ಹೆಚ್ಚಿನ ಉಷ್ಣತೆ, ಹೆಚ್ಚಿನ ಸಾಂದ್ರತೆಯು ಈ ರೋಗವು ಹರಡುವುದಕ್ಕೆ ಕಾರಣವಾಗ್ತದೆ. ಹುಡಿ ಶಿಲೀಂಧ್ರ ರೋಗದಲ್ಲಿ ಎಲೆಗಳು ಮುರುಟಿ ಬದಿಗಳು ಒಳಕ್ಕೆ ಸುತ್ತಿಕೊಂಡು ಉದುರಿ ಬೀಳುವುದಾದರೂ ಕೊರಿನೋಸ್ಪೋರಾ ರೋಗದಲ್ಲಿ ಎಲೆಗಳ ಸ್ವಲ್ಪ ಭಾಗಗಳು ಸುಟ್ಟಂತೆಯೇ ಕಂಡುಬಂದು ಎಲೆಗಳು ಉದುರಿ ಬೀಳದೆ ಮರದಲ್ಲೇ ಉಳಿದು ಬೆಂಕಿ ರೋಗದ ಹಾಗೆ ಗೋಚರಿಸುತ್ತದೆ. ರೋಗಕ್ಕೆ ತುತ್ತಾಗುವಂತಹ ವಿವಿಧ ತಳಿಗಳು ಅಂತಂದರೆ, ಕರ್ನಾಟಕದಲ್ಲಿ ಕೃಷಿ ಮಾಡಿದ ತಳಿಗಳಲ್ಲಿ RRII 105ಕ್ಕೆ ಈ ರೋಗವು ಹೆಚ್ಚು ಬಾಧಿಸುವುದಾಗಿ ತಿಳಿದು ಬಂದಿದೆ. RRII 118, RRIM 600, PB 86, PB 235, PB 266 ಮೊದಲಾದ ತಳಿಗಳು ಕೂಡ ಈ ರೋಗದಿಂದ ಮುಕ್ತವಾಗಿಲ್ಲ. ಇವುಗಳಿಗಿಂತ GT1ರಲ್ಲಿ ರೋಗಬಾಧೆಯ ಕಡಿಮೆ ಇರುವುದಾಗಿ ಕಂಡುಬಂದಿದೆ. ಆದರೆ ಈ ರೋಗವನ್ನು ಸಂಪೂರ್ಣವಾಗಿ ಎದುರಿಸುವುದಕ್ಕೆ ಸಾಮರ್ಥ್ಯ ಇರುವ ಯಾವುದೇ ತಳಿಗಳನ್ನು ಇದುವರೆಗೆ ಕಂಡುಹಿಡಿಯುವುದಕ್ಕೆ ಸಾಧ್ಯ ಆಗಲಿಲ್ಲ. RRII 414, 430ರಲ್ಲಿ RRII 105 ತಳಿಗಳಿಂದ ಕಡಿಮೆ ರೋಗಬಾಧೆ ಇರುವುದಾಗಿ ಕಂಡುಬಂದಿದೆ. ರೋಗ ನಿಯಂತ್ರಣಕ್ಕಾಗಿ ಕೆಲವೊಂದು ಕ್ರಮವನ್ನು ಅನುಸರಿಸಬೇಕು. ಜನವರಿಯಿಂದ ಏಪ್ರಿಲ್ ತಿಂಗಳವರೆಗೆ ರೋಗದ ಬಾಧೆಯು ಜಾಸ್ತಿ ಇರುವುದರಿಂದ, ಎಲೆಗಳ ಬೆಳವಣಿಗೆಯು ವಿವಿಧ ಹಂತಗಳಲ್ಲಿರುವುದರಿಂದ ಒಂದೇ ಒಂದು ಔಷಧಿ ಸಿಂಪರಣೆಯಿಂದ ಈ ರೋಗವನ್ನು ನಿಯಂತ್ರಿಸುವುದಕ್ಕೆ ಸಾಧ್ಯವಾಗುವುದಿಲ್ಲ. ಸಣ್ಣ ಗಿಡಗಳಿಗೆ, ಅಂದರೆ 1-3 ವರ್ಷ ಪ್ರಾಯದ ಗಿಡಗಳಿಗೆ, ಇಂತಹ ಗಿಡಗಳಲ್ಲಿ ರೋಗವನ್ನು ಫಲಪ್ರದವಾಗಿ ನಿಯಂತ್ರಿಸುವುದಕ್ಕೆ ನೀರಲ್ಲಿ ಮಿಶ್ರಗೊಳಿಸುವಂತಹ ಶಿಲೀಂದ್ರನಾಶಕಗಳನ್ನು ಉಪಯೋಗಿಸಬಹುದು. 2 ಗ್ರಾಂನ ಹಾಗೆ ಪ್ರತಿ ಲೀಟರ್ ನೀರಿನಲ್ಲಿ ಸಾಫ್ ಅಥವಾ DM45 ಪ್ರತಿ ಲೀಟರಿಗೆ 2.5 ಗ್ರಾಂನ ಹಾಗೆ, ನೀರಿನಲ್ಲಿ ಕರಗುವಂತಹ ಕಾಪರ್ ಆಕ್ಸಿಕ್ಲೋರೈಡ್ ಪ್ರತಿ ಲೀಟರ್ ನೀರಿಗೆ 2.5 ಗ್ರಾಂನ ಹಾಗೆ, ಬೇವಿಸ್ಟೀನ್ ಪ್ರತಿ ಲೀಟರ್ ನೀರಿನಲ್ಲಿ 1 ಗ್ರಾಂನ ಹಾಗೆ, ಬೋರ್ಡೋ ಮಿಶ್ರಣ ಶೇಕಡಾ 1 ಸಾಂದ್ರತೆ, ಇವುಗಳಲ್ಲಿ ಯಾವುದಾದರೂ ಒಂದು ಶಿಲೀಂದ್ರನಾಶಕವನ್ನು ಉಪಯೋಗಿಸಬಹುದು. ಎಲ್ಲ ಎಲೆಗಳಿಗೂ ಸಿಂಪರಣೆ ಆಗುವ ಹಾಗೆ ಸಿಂಪರಣೆಯನ್ನು ಕೈಗೊಳ್ಳಬೇಕು. ಕೃಷಿ ಮಾಹಿತಿ ಕೇಳಿದಿರಿ.